ಕಿಸಾನ್ ವಾಣಿ ಕೃಷಿ ರಂಗ. ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ನೇಗಿಲು ಮಿಡಿತ ಟ್ರೈಕೋಡರ್ಮಾ ಜೈವಿಕ ಶಿಲೀಂದ್ರನಾಶಕಗಳು ಈ ವಿಷಯವಾಗಿ ಮಾಹಿತಿ ನೀಡಲಿದ್ದಾರೆ ಶಿವಮೊಗ್ಗ ಕೃಷಿ ವಿಜ್ಞಾನ ಕೇಂದ್ರದ ತಾಂತ್ರಿಕ ಅಧಿಕಾರಿ ಡಾಕ್ಟರ್ ಆರ್ ನಾಗರಾಜ್. ನಂತರ ಬಯಲುಸೀಮೆಯಲ್ಲಿ ಮೀನು ಕೃಷಿಯ ಸುಧಾರಿತ ತಂತ್ರಜ್ಞಾನಗಳು ಕುರಿತು ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಹಾಗೂ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ TN ದೇವರಾಜ್ ಅವರೊಂದಿಗೆ ಸಂದರ್ಶನ. ತದನಂತರ ನ್ಯೂಯಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ನ್ಯೂಯಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ನಮಸ್ಕಾರ ಮಾಸ್ತರ. ನಮಸ್ಕಾರ ಆರ್ಯ, ಎಲ್ಲಿಂದ ಬರ್ತಿದ್ಯಪ್ಪ? ಪಾಠಶಾಲೆಯಿಂದ ಬರ್ತಿದ್ದೀನಿ ಮಾಸ್ತರ. ನಿಮ್ ಪಾಠಶಾಲೆ ಅಲ್ಲ, ರೈತರ ಪಾಠಶಾಲೆಯಿಂದ. ಹಾಗಾದ್ರೆ ಅಲ್ಲಿ ಏನ್ ಅಗತ್ಯದ ವಿಚಾರ ಕಲಿತೆ ಹರಿಯ? ಅದೇ ಗೋಧಿಯಂತಹ ಮುಖ್ಯ ಫಸಲ್ನ ಜೊತೆ ಕಡ್ಲೆ, ಮೈಸೂರು ಬೇಳೆ, ಬಟಾಣಿ, ಎಳ್ಳು ಅಥವಾ ಸೂರ್ಯಕಾಂತಿ ಬಿತ್ತಿ ಎರಡೆರಡು ಪಟ್ಟು ಲಾಭ ಪಡೀರಿ ಅಂತ. ಹಾ, ಜಮೀನಿನ ಫಲವತ್ತತೆ ಶಕ್ತಿಯ ಸಂಪೂರ್ಣ ಪ್ರಯೋಜನ ಪಡ್ಕೋಬೇಕು. NFSM ಸಹಾಯ ಸತ್ಯ, ಪ್ರತಿ ಹೊಲಕ್ಕೂ ಉತ್ತಮ ನಿತ್ಯ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಕೃಷಿ ಅಧಿಕಾರಿಯನ್ನು ಸಂಪರ್ಕಿಸಿ. ದುಃಖ ಕಳೆಯಿತೋ, ಸುಖತಾ ಬಂದಿತೋ. ಭತ್ತದ ಫಸಲು ಸಮೃದ್ಧಗದಲ್ಲಿ ಕಾಕ. ಇದು ಸಮಗ್ರ ಪೋಷಣೆ ವ್ಯವಸ್ಥೆ ಫಲನೋ? ಹಂಗಂದ್ರೆ ಏನ್ ಕಾಕ? ಹಸಿರು ಗೊಬ್ಬರ ಜೊತೆಗೆ ಪ್ರತಿ ಎಕರೆಗೆ 40-20-20 ಕಿಲೋ ಪ್ರಮಾಣದಲ್ಲಿ NPK ಗೊಬ್ಬರ ಹಾಕ್ಬೇಕು. ನನ್ ಮಾತ್ ಕೇಳಿ ಪ್ರಮಾಣಿತ ಸಂಕರ ಬೀಜ ತಂದಿದ್ದೀರಾ? ಇನ್ನೇನ್ ಮಾಡಿದ್ರಿ? ಹೊಲದ 12 ಒಂದ್ ಭಾಗ ನರ್ಸರಿ ಬೆಳೆದು ಪ್ರತಿ ವರ್ಗ ಮೀಟರ್ 33 ಸಸಿಗಳನ್ನಷ್ಟೇ ನೆಟ್ಟು ಸಮಗ್ರ ಕೀಟ ನಿಯಂತ್ರಣಕ್ಕೂ ಗಮನ ನೀಡಿದೆ. ಇದನ್ನ ನಾನು ಎಲ್ರಿಗೂ ಹೇಳ್ತೀನಿ. ಇನ್ನೂ ಒಂದ್ ರಹಸ್ಯ ಹೇಳ್ತೀನಿ ಕೇಳು. ಇಲ್ಲಿನ ಮಣ್ಣಿನಲ್ಲಿ ಜಿಂಕ್ ಕಡಿಮೆ ಅದ, ಆದ್ರಿಂದ ಎಕರೆಗೆ 10 ಕಿಲೋದಂತೆ ಜಿಂಕ್ ಸಲ್ಫೇಟ್ ಹಾಕ್ಬೇಕು. ಚಿನ್ನದಂತ ಮಾತು, ಸಣ್ಣ ವಿಷಯ ಆದ್ರೂ ಅದರ ಪ್ರಭಾವ ಪಾತ್ರ ಭಾರಿ. ದೂರವಾಣಿ ಸಂಖ್ಯೆ 1800-1801-551 ಕರೆ ಮಾಡಿ. ಸಮೃದ್ಧ ಫಸಲು ಎಲ್ಲಿ ಬೆಳೆಯುತ್ತೆ? ಬೆಳೆಯುತ್ತೆ ಎಲ್ಲಿ? NFSM ಸಹಾಯದಿಂದ ಕೃಷಿ ಮಾಡಲಾಗುತ್ತದೆ. ರಾಷ್ಟ್ರೀಯ ಖಾದ್ಯ ಸುರಕ್ಷಾ ಮಿಷನ್, ಬೀಜ, ನೀರಾವರಿ, ಗೊಬ್ಬರ, ಕೀಟನಾಶಕ ಮತ್ತು ಉತ್ತಮ ಕೃಷಿಗಾಗಿ ಪ್ರತಿಯೊಂದಕ್ಕೂ ಸಲಹೆ ಪಡೆಯಿರಿ. ಜಮೀನಲ್ಲಿ ಇಳುವರಿ ಹೆಚ್ಚಿಸಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಮೀಪವಿರುವ ಕೃಷಿ ಅಧಿಕಾರಿ ಅಥವಾ ಕಿಸಾನ್ ಕಾಲ್ ಸೆಂಟರ್ 1551 ನಿಶುಲ್ಕ ಕರೆ ಮಾಡಿ. ರೈತ ಬಾಂಧವರೇ, ತಮ್ಮ ಕೃಷಿ ಸಂಬಂಧಿತ ಸಮಸ್ಯೆಗಳಿಗೆ 1800-1801-551 ಕರೆ ಮಾಡಿ ಪರಿಹಾರ ಪಡೆಯಿರಿ. ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ. ಮೊದಲಿಗೆ ಕೇಳಿ ಕಾರ್ಯಕ್ರಮ ನೇಗಿಲ ಮಿಡಿತ. ನಮಸ್ಕಾರ, ಡಾಕ್ಟರ್ ನಾಗರಾಜ್ ಆರ್ ಅಂತ. ನಾನು ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಇವತ್ತಿನ ದಿವಸ ನಿಮಗೆ ಇದು ಟ್ರೈಕೋಡರ್ಮ ಶಿಲೀಂದ್ರನಾಶಕದ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ನೋಡ್ಬೋದು, ಸಸ್ಯಗಳಲ್ಲಿ ಅತಿ ಹೆಚ್ಚು ರೋಗವನ್ನು ಕಾಡುವಂಥದ್ದು ಈಗ ಶುಂಠಿ ಇರ್ಬೋದು, ಅದು ಬೇರೆ ಕ್ರಾಪ್ಗಳಲ್ಲಿ ಇರ್ಬೋದು. ನೀವು ನೋಡ್ಬೋದು, ಬೇರು ಕೊಳೆ ರೋಗ, ಬಾಡು ರೋಗ, ಸೊರಗು ರೋಗ ತುಂಬ ಹಾನಿಯನ್ನು ಉಂಟು ಮಾಡ್ತದೆ. ಈ ಒಂದು ಸಸ್ಯ ರೋಗಗಳ ನಿಯಂತ್ರಣದ ಏನು ಮಾಡ್ತೀವಿ ಅಂದರೆ, ನಾವು ಹೆಚ್ಚಾಗಿ ಈ ಕೀಟನಾಶಕಗಳನ್ನು ಜಾಸ್ತಿ ಉಪಯೋಗ ಮಾಡ್ತಿದ್ವಿ. ಈ ಕೀಟನಾಶಕಗಳನ್ನು ಜಾಸ್ತಿ ಉಪಯೋಗ ಮಾಡಿದ್ರೆ ಏನಾಗ್ತದೆ ನಿಮಗೆ ಗೊತ್ತಿದೆ, ಭೂಮಿಯ ಫಲವತ್ತತೆ ಹಾಳಾಗ್ತದೆ, ಪರಿಸರದ ಮೇಲೆ ಹಾನಿ ಉಂಟು ಮಾಡ್ತದೆ, ನಮ್ಮ ಆರೋಗ್ಯದಲ್ಲೂ ಕೂಡ ತುಂಬ ಹಾನಿಯನ್ನು ಉಂಟು ಮಾಡ್ತದೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಈ ಒಂದು ರೋಗವನ್ನು ಹತೋಟಿ ಮಾಡಲಿಕ್ಕೆ ಜೈವಿಕ ಕ್ರಮಗಳ, ಈ ಒಂದು ಸೊರಗು ರೋಗ ಇರ್ಬೋದು ಅಥವಾ ಕೊಳೆ ರೋಗಗಳನ್ನು ಯಾವ ರೀತಿ ನಿಯಂತ್ರಣ ಮಾಡ್ಬೋದು ಅನ್ನೋದ್ರ ಬಗ್ಗೆ ಜೈವಿಕವಾಗಿ ನಾವು ಅದನ್ನು ಮಾಡಿದರೆ ತುಂಬ ಚೆನ್ನಾಗಿರ್ತದೆ. ಹಾಗಾಗಿ ಈ ಒಂದು ರೋಗ ಇದುವಲ್ಲ, ಬೇರು ಕೊಳೆ ರೋಗ ಇರ್ಬೋದು, ಸೊರಗು ರೋಗ, ಇವೆಲ್ಲ ಕೂಡ ಶಿಲೀಂಧ್ರದಿಂದ ಬರುವಂಥದ್ದು. ಏನು ಮಣ್ಣಿನಲ್ಲಿರುವಂತಹ ಸ್ಕ್ಲಿರೋಷಿಯಂ ಅಂತೇಳಿ ಒಂದು ಫಂಗಸ್ಸು, ರೈಜೋಕ್ಟೇನಿಯಾ, PTM, ಪೈಟಾಫ್ತರ, ಫಿಜರಿಯಂ, ಮೈಕ್ರೋಫ, ಈ ರೀತಿಯ ಶಿಲೀಂಧ್ರ ಸೂಕ್ಷ್ಮಾಣು ಜೀವಿಗಳಿಂದ ಈ ರೋಗಗಳು ಹರಡ್ತವೆ. ಇದನ್ನ ನಾವು ಕಂಟ್ರೋಲ್ ಮಾಡ್ಬೇಕಂದ್ರೆ ನಾವು ಮತ್ತೆ ಕೆಮಿಕಲ್ ಮೊರೆ ಹೋಗ್ತೀವಿ. ಹಾಗಾಗಿ ನಮ್ಮ ಉದ್ದೇಶ ಇಷ್ಟೇ, ಈ ಒಂದು ಏನು ಒಂದು ಐದು ಸಿಲಿಂಡರ್ಗಳನ್ನ ಹೇಳಿದ ರೈಜೋಕ್ಟನ್ ಇರೋದು, PTM ಇರೋದು, ಫೈಟೋಪ್ತರನ, ಅವುಗಳನ್ನು ಭೂಮಿಯಲ್ಲಿ ಬೆಳಲಿಕ್ಕೆ ಅವಕಾಶ ಕೊಡಬಾರ್ದು. ಆ ರೀತಿ ಮಾಡಿದಾಗ ಏನಾಗ್ತದೆ ಅಂದರೆ ನಾವು ಕೊಳೆ ರೋಗ ಅಥವಾ ಸೊರಗು ರೋಗವನ್ನು ಬರೋದಕ್ಕಿಂತ ಮುಂಚೆನೆ ಪ್ರಿವೆನ್ಷನ್ ಬೆಟರ್ ದನ್ ಕ್ಯೂರ್ ಅನ್ನಂಗೆ ಅವುಗಳ ಬೆಳವಣಿಗೆಯನ್ನು ಕಂಟ್ರೋಲ್ ಮಾಡಬೇಕು. ಆ ಬೆಳವಣಿಗೆಯನ್ನು ಕಂಟ್ರೋಲ್ ಮಾಡಬೇಕಂದ್ರೆ ಈ ಒಂದು ಟ್ರೈಕೋಡರ್ಮ ಅಂತೇಳಿ ಒಂದು ಶಿಲೀಂಧ್ರನಾಶಕ ಇದೆ, ಇದು ಕೂಡ ಇದೊಂದು ಪರಿಸರ ಸ್ನೇಹಿ ಜೈವಿಕ ಶಿಲೀಂಧ್ರನಾಶಕ ಆಗಿದೆ. ಈ ಒಂದು ಟ್ರೈಕೋಡರ್ಮವನ್ನು ನಾವು ಹೆಚ್ಚೆಚ್ಚಾಗಿ ಮಣ್ಣಿನಲ್ಲಿ ಬೆಳೆಸೋದ್ರಿಂದ ಏನಾಗ್ತದೆ ಅಂದರೆ ನಾವು ಈ ರೋಗ ಹರಡುವಂಥ ಈ ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆಯನ್ನು ಹತೋಟಿ ಮಾಡಬಹುದು. ಹಾಗಾಗಿ ಈ ಟ್ರೈಕೋಡರ್ಮ ಶಿಲೀಂಧ್ರಗಳಲ್ಲಿ ಸುಮಾರೊಂದು 20 ಪ್ರಭೇದಗಳಿದ್ದಾವೆ. ಅದೆಲ್ಲ ಪ್ರಭೇದಗಳಲ್ಲೂ ಅಷ್ಟೊಂದು ಇದಿಲ್ಲ, ಅದರಲ್ಲಿ ಎರಡು ಪ್ರಭೇದಗಳು, ಒಂದು ಟ್ರೈಕೋಡರ್ಮ ಹರ್ಜಿಯಾನಮ್ ಅಂತ ಹೇಳಿಬಿಟ್ಟು ಒಂದು, ಇನ್ನೊಂದು ಟ್ರೈಕೋಡರ್ಮ ವಿರಿಡೆ ಅಂತ. ಈ ಎರಡು ಪ್ರಭೇದಗಳನ್ನು ಪ್ರಮುಖವಾಗಿ ನಾವು ಜೈವಿಕ ಶಿಲೀಂಧ್ರನಾಶಕವಾಗಿ ನಮ್ಮ ಪ್ರದೇಶಗಳಲ್ಲಿ ಬೆಳೆಸ್ಕೋಬಹುದು. ಮತ್ತೆ ಇನ್ನೊಂದಂದ್ರೆ ಟ್ರೈಕೋಡರ್ಮ ವಾತಾವರಣದಲ್ಲಿ ಯಾವುದೇ ರೀತಿಯ ಮಾಲಿನ್ಯತೆ ಬರೋದಿಲ್ಲ, ಇದೊಂದು ಅತ್ಯಂತ ಉಪಯುಕ್ತವಾದ ಶಿಲೀಂಧ್ರ ಜೀವಿ ಆಗಿದೆ. ಅದೇ ರೀತಿ ಇದು ಯಾವುದೇ ರೀತಿಯ ಬೇರೆ ಜೀವಿಗಳ ಬಗ್ಗೆ, ಭೂಮಿಯಲ್ಲಿರುವ ಇತರ ಸೂಕ್ಷ್ಮಾಣು ಜೀವಿಗಳ ಯಾವುದೇ ರೀತಿಯ ಪರಿಣಾಮವನ್ನು ಕೂಡ ಬೀರೋದಿಲ್ಲ. ಮತ್ತು ಅದೇ ಅತಿ ಕಡಿಮೆ ಖರ್ಚಿನಲ್ಲಿ ಈ ರೋಗ ನಿಯಂತ್ರಣವನ್ನು ನಾವು ಮಾಡಬಹುದಾಗಿದೆ. ಮತ್ತು ಇದೇನಾಗ್ತದೆ ಅಂದರೆ ಹೆಚ್ಚಾಗಿ ಒಂದು ಸಾವಯವ ಪದಾರ್ಥ ಅಥವಾ ತೇವಾಂಶ ಇತ್ತು ಅಂದರೆ ಸಾಕು, ತುಂಬ ಚೆನ್ನಾಗಿದ್ದು ಬೆಳವಣಿಗೆ ಆಗ್ತದೆ. ಮತ್ತು ನಮ್ಮ ಭೂಮಿಯಲ್ಲಿರುವ ಜೈವಿಕ ಸಮತೋಲನವನ್ನು ಕಾಪಾಡಲಿಕ್ಕೆ ಕೂಡ ಈ ಒಂದು ಟ್ರೈಕೋಡರ್ಮ ತುಂಬ ಸಹಕಾರಿಯಾಗ್ತದೆ. ಇದೇನಾಗ್ತದೆ ಅಂದರೆ ಈ ಟ್ರೈಕೋಡರ್ಮ ಶಿಲೀಂಧ್ರ ಈ ಬೇರುಗಳ ಸಮೀಪದಲ್ಲೇ ಬೆಳೀತದೆ, ಶಿಲೀಂಧ್ರದ ಕವಚವನ್ನು ಬೇರುಗಳಿಗೆ ಉಂಟು ಮಾಡೋದ್ರಿಂದ ಏನಾಗ್ತದೆ ಅಂದರೆ ಈ ರೋಗ ಬರುವಂಥ ಸೂಕ್ಷ್ಮಾಣು ಜೀವಿಗಳು ಏನಾಗ್ತವೆ ಆ ಜೀವಾಣುಗಳಿಗೆ ಬೆಳಿಲಿಕ್ಕೆ ಅವಕಾಶ ಕೊಡೋದಿಲ್ಲ, ಅವಾಗ ಏನಾಗ್ತದೆ. ಮತ್ತು ಇದೇನು ಮಾಡ್ತದೆ ಅಂದರೆ ಇದು ಆಂಟಿಬಯೋಟಿಕ್ ವಸ್ತುಗಳನ್ನು ಉತ್ಪತ್ತಿ ಮಾಡುತ್ತೆ, ಲೈಕ್ ಡರ್ಮಿನ್ ಅಂತ ಹೇಳ್ಬಿಟ್ಟು, ವಿರಿಡಿನ್ ಅಂತ ಹೇಳ್ಬಿಟ್ಟು, ಟ್ರೈಕೋಡರ್ಮಿನ್ ಅಂತ ಹೇಳ್ಬಿಟ್ಟು, ಅಸಿಟಾಲ್ಡೇಟ್. ಮತ್ತು ಇವು ಭೂಮಿಯಲ್ಲಿ ಹರಡೋದ್ರಿಂದ ಏನಾಗ್ತದೆ ಅಂದರೆ ರೋಗ ಬರುವಂಥ ಸೂಕ್ಷ್ಮಾಣು ಜೀವಿಗಳು ಶಿಲೀಂಧ್ರಗಳು ತುಂಬ ಹತೋಟಿಗೆ ಬರ್ತದೆ. ಟ್ರೈಕೋಡರ್ಮ ಶಿಲೀಂಧ್ರ ಅಂತ ಭಾಳ ವೇಗವಾಗಿ ಬೆಳೀತದೆ, ಸಾವಯವ ಅಂಶ ಜಾಸ್ತಿ ಇದೆ ಅಂದರೆ ಈ ಟ್ರೈಕೋಡರ್ಮ ತುಂಬ ವೇಗವಾಗಿ ಬೆಳೀತದೆ. ಮತ್ತು ವೇಗವಾಗಿ ಬೆಳೆದಾಗ ಏನಾಗ್ತದೆ ಅಂದರೆ ಬೇರೆ ರೋಗ ಬರುವಂಥ ಶಿಲೀಂಧ್ರನಾಶಕಗಳ ಬೆಳವಣಿಗೆಗೆ ಅವಕಾಶನೇ ಕೊಡೋದಿಲ್ಲ. ಹಾಗಾಗಿ ಏನಾಗ್ತದೆ ಅಂದರೆ ಇದು ರೋಗ ಬರುವಂಥ ಶಿಲೀಂಧ್ರನಾಶಕಗಳನ್ನು ಹತೋಟಿ ಮಾಡಿದಲ್ಲಿ ತುಂಬ ಸಹಾಯ ಮಾಡ್ತದೆ ಈ ಟ್ರೈಕೋಡರ್ಮ. ಮತ್ತು ಇದು ಕೂಡ ಇದು ದ್ರವ ರೂಪದಲ್ಲೂ ಸಿಗ್ತದೆ, ಪೌಡರ್ ರೂಪದಲ್ಲೂ ಕೂಡ ಸಿಗ್ತದೆ. ನಿಮಗೆ ಏನಾಗ್ತದೆ ಅಂದರೆ ಒಂದು ಟನ್ ಕೊಟ್ಟಿಗೊಬ್ಬರ ನೀವು ಯಾವ ಭೂಮಿಗೆ ಸೇರಿಸ್ತೀರಾ ಅವಾಗ ಒಂದು 3-4 kg ಈ ಟ್ರೈಕೋಡರ್ಮ ಪೌಡರ್ನ ಆ ಕೊಟ್ಟಿಗೆ ಗೊಬ್ಬರ ಜೊತೆ ಸೇರಿಸ್ಬಿಟ್ಟು ಆಮೇಲೆ ನೀವು ಸಿಂಪರಣೆ ಮಾಡೋದ್ರಿಂದ ಅಥವಾ ಭೂಮಿಗೆ ಸೇರಿಸೋದ್ರಿಂದ ಈ ಟ್ರೈಕೋಡರ್ಮದ ಜೀವಿಗಳ ಸಂಖ್ಯೆಯನ್ನು ಭೂಮಿಯಲ್ಲಿ ಜಾಸ್ತಿ ಮಾಡೋದ್ರಿಂದ ಈ ರೀತಿಯ ರೋಗಗಳನ್ನು ತುಂಬ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಬೇಕಾದಲ್ಲಿ ನನ್ನ ದೂರವಾಣಿ ಸಂಖ್ಯೆಯಾದ 9448255250 ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ, ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ್ ಕಿಸಾನೋನೆ ಕರೀಬ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ಹೇ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMSBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಈಗ ಕೇಳಿ ಬಯಲು ಸೀಮೆಯಲ್ಲಿ ಮೀನು ಕೃಷಿಯ ಸುಧಾರಿತ ತಂತ್ರಜ್ಞಾನಗಳು ಕುರಿತು ದಾವಣಗೆರೆಯ ICR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಹಾಗೂ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ TN ದೇವರಾಜ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ನಮ್ಮ ಈ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಬಯಲು ಸೀಮೆಯಲ್ಲಿ ಮೀನು ಕೃಷಿಯ ಒಂದು ಸುಧಾರಿತ ತಂತ್ರಜ್ಞಾನಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ. ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳು ಹಾಗೂ ಕೇಂದ್ರದ ಮುಖ್ಯಸ್ಥರಾದಂಥ ಡಾಕ್ಟರ್ TN ದೇವರಾಜ್ ಅವರೀಗ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ದೇವರಾಜ್ ಅವರಿಗೆ. ನಮಸ್ಕಾರ ಸರ್. ಸರ್, ಇವತ್ತು ತಾವು ನಮ್ಮ ರೈತ ಬಾಂಧವರಿಗೆ ಈ ಮೀನು ಕೃಷಿಯ ಸುಧಾರಿತ ತಂತ್ರಜ್ಞಾನಗಳ ಬಗ್ಗೆ ತಿಳಿಸ್ಕೊಡ್ಬೇಕು. ಅದು ಚಿತ್ರದುರ್ಗ ಮತ್ತು ದಾವಣಗೆರೆ, ನಮ್ಮದು ಬಯಲು ಸೀಮೆ ಒಂದು ಪ್ರದೇಶ. ಅಲ್ಪ ಸ್ವಲ್ಪ ಮಳೆ ಬಂದಾಗ ಯಾವ ರೀತಿ ಅನುಕೂಲಗಳನ್ನು ಮಾಡಿಕೊಂಡು ನಾವು ಇದನ್ನ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ಮಾಹಿತಿ ತಿಳಿಸಿ. ಈ ಮೊದಲಿಗೆ ನಾನು ನಿಮಗೆ ಕೇಳೋದಂದ್ರೆ, ಈ ಮೀನು ಕೃಷಿಯನ್ನು ಯಾರು ಮಾಡ್ಬೋದು ಅನ್ನೋದು. ಸರ್, ಈ ಮೀನು ಕೃಷಿಯನ್ನ ಒಂದು ಉಪಕಸಬಾಗಿ ಬಹುಶಃ ಎಲ್ಲಾ ರೈತರು ಮಾಡಬಹುದು. ಯಾರ್ಯಾರು ನೀರನ್ನ ಜೊತೆ ಒಡನಾಟ ಇಟ್ಕೊಂಡಿದ್ದಾರೆ, ನೀರನ್ನ ಬಳಸ್ತಾರೆ, ಅಷ್ಟು ಜನ ನೀರನ್ನ ಸದ್ಬಳಕೆ ಮಾಡ್ಕೊಳ್ಲಿಕ್ಕೆ, ನೀರಿನ ಉಪಯೋಗಗಳನ್ನ ಹೆಚ್ಚಿಸ್ಲಿಕ್ಕೆ ಮೀನು ಕೃಷಿಯನ್ನ ಒಂದು ಆದ್ಯತಾ ಕ್ರಮವನ್ನಾಗಿ ಕೈಗೊಳ್ಳಲಿಕ್ಕೆ ಅವಕಾಶ ಇರುತ್ತೆ. ಪ್ರತಿಯೊಬ್ಬ ರೈತರು ಮಾಡ್ಲಿಕ್ಕೆ ಅವಕಾಶ ಇದೆ. ಅಂದ್ರೆ ಏನು ಇರಬೇಕು ಅವ್ರ ಜೊತೆ ಮುಖ್ಯವಾಗಿ ಅಂತಂದ್ರೆ ನೀರು. ನೀರಿನ ಒಂದು ಪೂರೈಕೆ ಅಲ್ಲಿ ಅಗತ್ಯವಾಗಿ ಸಿಕ್ಕರೆ ಖಂಡಿತವಾಗ್ಲೂ ಎಲ್ಲಾ ರೈತರು ಮೀನು ಕೃಷಿಯನ್ನ ತಮ್ಮದೇ ಆದಂತ ವಿಸ್ತೀರ್ಣದಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಈಗ ನಮ್ಮ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಗಳಿಗೆ ನಾವು ಇಲ್ಲಿರುವಂತ ಒಂದು ಸಾಧ್ಯತೆಗಳ ಬಗ್ಗೆ ನಾವು ಅದನ್ನ ಯೋಚನೆ ಮಾಡಬಹುದಾದ್ರೆ ಎಲ್ಲೆಲ್ಲಿ ಈ ಮೀನು ಕೃಷಿ ಮಾಡಲಿಕ್ಕೆ ಅವಕಾಶಗಳು ಇದೆ? ಸರ್, ಈಗ ರೈತರು ಕೃಷಿ ಹೊಂಡಗಳು ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಈಗ ಹೆಚ್ಚಾಗ್ತಾ ಇದಾವೆ. ಹೌದು, ಈ ರೀತಿ ಮಾಡ್ಕೊಂಡಿರೋ ಕೃಷಿ ಹೊಂಡಗಳಲ್ಲಿ ಏನು ನೀರು ಸಂಗ್ರಹಣೆ ಮಾಡ್ತೀವಿ, ಅದು ಮಳೆ ನೀರು ಇರ್ಬೋದು, ಬೋರ್ವೆಲ್ ಇಂದ ನೀರು ಇರ್ಬೋದು, ಅಥವಾ ಚಾನಲ್ ಇಂದ ನೀರು ತಗೊಂಡು ನಾವು ಕೃಷಿ ಹೊಂಡದಲ್ಲಿ ಶೇಖರಣೆ ಮಾಡಬಹುದು. ಆ ರೀತಿಯ ಸಂದರ್ಭಗಳಲ್ಲೂ ಆ ಕೃಷಿ ಹೊಂಡಗಳನ್ನ ನಾವು ಮೀನು ಕೃಷಿಗೆ ಬಳಸ್ಕೋಬಹುದು. ಆಮೇಲೆ ಎಲ್ಲೆಲ್ಲಿ ಗೋಕಟ್ಟೆಗಳಿದೆ, ಚೆಕ್ ಡ್ಯಾಮ್ಗಳಿದೆ, ಸಣ್ಣ ಸಣ್ಣ ಕೆರೆಗಳಿದೆ, ಊರಿನ ಕೆರೆ ಇರ್ಬೋದು ಅಥವಾ ಸ್ವಂತ ಕೆರೆ ಇರ್ಬೋದು, ನಾಲಾ ಬದುಗಳು ಮಾಡ್ಕೊಂಡಿರ್ತೀವಿ, ನಾಲಾ ಬಂದ್ ಅಂತ ಹೇಳ್ತೀವಿ. ಈ ತರ ಎಲ್ಲಿ ನೀರು ಸಂಗ್ರಹಣೆ ಆಗುತ್ತೆ, ಶೇಖರವಾಗುತ್ತೆ, ಅದು ಮಳೆ ನೀರು ಇರ್ಬೋದು, ಬೇರೆ ಬೇರೆ ಮೂಲದಿಂದ ಬರುವಂತ ನೀರು ಇರ್ಬೋದು. ಮಳೆ ನೀರು ಶ್ರೇಷ್ಠ, ಅದಾದ ನಂತರ ಚಾನಲ್ ನೀರು ಇರ್ಬೋದು, ಕೆರೆ ನೀರು ಇರ್ಬೋದು, ಆಮೇಲೆ ನದಿ ನೀರು ಇರ್ಬೋದು ಅಥವಾ ಹಳ್ಳದ ನೀರು ಇರ್ಬೋದು. ನಿಮ್ಮ ಜಮೀನಿಗೆ ಹಳ್ಳದ ನೀರು ಅಥವಾ ಯಾವ್ದೋ ಒಂದು ತೊರೆದೋ ಸಣ್ಣ ನದಿ ಉಪನದಿ ಯಾವ್ದೋ ಒಂದು ನದಿ ಹರಿದು ಹೋಗುತ್ತೆ ನಿಮ್ ಜಮೀನ್ ಪಕ್ಕ ಅಂದ್ರೆ, ಆ ತರದ ರೈತರು ಈ ಮೀನು ಕೃಷಿ ಅವಕಾಶವನ್ನ ಖಂಡಿತವಾಗ್ಲೂ ಬಳಸ್ಕೊಳ್ಬೇಕು. ಈಗ ಸಂಗ್ರಹಣೆ ಮಾಡ್ಕೊಳ್ಳಿಕ್ಕೆ ಯೋಗ್ಯವಾದಂತ ಜಾಗಗಳಿರ್ತವೆ. ಸಾಮಾನ್ಯವಾಗಿ ನಮ್ ಜಮೀನು ಒಂದು ಕಡೆ ನೀರು ಬಂದ್ರೆ ಇನ್ನೊಂದ್ ಕಡೆ ಹರಿದು ಹೋಗುತ್ತೆ, ಒಂದ್ ಕಡೆಯಿಂದ ಬಂದ್ ಇನ್ನೊಂದ್ ಕಡೆ ಹೋಗುವಂತದಿರುತ್ತೆ. ಅಂತ ಸ್ಲೋಪ್ ಇರುವಂತ ಇಳಿಜಾರಿರುವಂತ ಪ್ರದೇಶಗಳನ್ನ ಗುರುತಿಸ್ಕೊಂಡು ಜಮೀನಿನ ಕೊನೆ ಭಾಗ ಇರ್ಬೋದು, ಅಲ್ಲಿ ಒಂದು ಹೊಂಡ ಮಾಡ್ಕೊಂಡ್ರೆ ಅಲ್ಲಿ ನಾವು ಒಂದು ತಡೆಗೋಡೆ ನಿರ್ಮಾಣ ಮಾಡಿಕೊಂಡು ಒಂದು ಸದೃಢವಾದಂತ ಬದುಗಳನ್ನ ಹಾಕೊಂಡಿರುವಂತ ಹೊಂಡ ಹಾಕೊಂಡ್ರೆ ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ, ಉದಾಹರಣೆಗೆ ನಮಗೆ 5 ಎಕರೆ ಜಮೀನ್ ಇದೆ ಅಂದ್ರೆ ಅದರಲ್ಲಿ ಒಂದು 10 ಗುಂಟೆ ಜಮೀನನ್ನ ಮೀನು ಕೃಷಿಗೆ ಅಳವಡಿಸ್ಕೊಳ್ಬಹುದು. ಆದ್ರಿಂದ ಅದೊಂದು ಮುಖ್ಯವಾದಂತ ಉಪಕಸಬಾಗತ್ತೆ. ಅದಾದ ನಂತರ ಮುಂದುವರೆದು ಅದು ನಮಗೆ ಚೆನ್ನಾಗಿ ಕೈಗೂಡುತ್ತೆ ಅಂತ ಹೇಳಿದ್ರೆ ಅತ್ಯುತ್ತಮ ಆದಾಯ ತರುವಂತ ಒಂದು ಉದ್ಯಮವಾಗಿನೇ ನಾವು ಅದನ್ನ ಬೆಳೆಸ್ಕೊಳ್ಳಿಕ್ ಸಾಧ್ಯತೆ ಇದೆ. ನಾವು ನಮ್ಮ ರೈತರ ಹೊಲಗಳಲ್ಲಿ ನೋಡ್ತಿರ್ತೇವೆ, ಈ ಬೋರ್ವೆಲ್ ಎಲ್ಲ ಕೊರೆದಿರ್ತಾರಲ್ಲ, ಬೋರ್ವೆಲ್ ಇಂದ ನೀರಾವರಿಯನ್ನ ಸೌಲಭ್ಯ ಮಾಡ್ಕೊಂಡಿರ್ತಾರಲ್ಲ, ಬಹಳಷ್ಟು ಹೊಲಗಳಲ್ಲಿ ಅವರು ತಮ್ಮದೇ ತಮ್ಮಗೆ ಅನುಕೂಲ ಆಗ್ತಕ್ಕಂತೆ ಒಂದು ಸಣ್ಣ ಟ್ಯಾಂಕ್ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ನೀರು ಸಂಗ್ರಹ ಮಾಡಿ, ಯಾಕಂದ್ರೆ ನೀರಿನ ಲಭ್ಯತೆ ಕಡಿಮೆ ಇರುತ್ತೆ, ಅದನ್ನೆಲ್ಲ ಸ್ಟಾಕ್ ಮಾಡಿ ಆಮೇಲೆ ಅದನ್ನ ಯಾವಾಗ ಕರೆಂಟ್ ಇರುತ್ತೋ ಅವಾಗ ಸಂಗ್ರಹ ಮಾಡ್ಕೊಂಡು ಆಮೇಲೆ ಅಲ್ಲೇನು ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಮಾಡಬಹುದು. ನಾವು ಸಾಮಾನ್ಯವಾಗಿ ನಾವು ಬೋರ್ವೆಲ್ ನೀರನ್ನ ಬಳಸಲಿಕ್ಕೆ ಅಂದ್ರೆ ಮೀನು ಕೃಷಿ ಬಳಸಲಿಕ್ಕೆ ಎನ್ಕರೇಜ್ ಮಾಡೋದಿಲ್ಲ, ಉತ್ತೇಜನ ಕೊಡೋದಿಲ್ಲ, ಯಾಕೆಂದ್ರೆ ಬೋರ್ವೆಲ್ ನೀರು ತುಂಬಾ ಕಾಸ್ಟ್ಲಿ ಆಗುತ್ತೆ, ಮತ್ತೆ ಅದನ್ನ ಕೃಷಿಗೆ ಮತ್ತೆ ಇತರ ಕೃಷಿ ಪೂರ್ವಕ ಚಟುವಟಿಕೆಗಳಾದಂತ ತೋಟಗಾರಿಕೆ ಗಿಡಗಳನ್ನ ಬೆಳೆಸಲಿಕ್ಕೆ ಉಪಯೋಗ ಮಾಡ್ಕೊಳ್ಳೋದು ಮುಖ್ಯ ಅಂತ ಹೇಳುತ್ತೆ. ಮತ್ತೆ ಕುಡಿಯೋ ನೀರಿಗೆ ಇತರ, ಅದರಲ್ಲಿ ನಮ್ಮ ಬೋರ್ವೆಲ್ ನೀರು ಬಳಸಿ ಮೀನು ಕೃಷಿ ಮಾಡೋದು ನಮ್ದು ಲಾಸ್ಟ್ ಆಪ್ಷನ್. ಇನ್ ಬೇರೆ ದಾರಿನೇ ಇಲ್ಲದೆ ನಮಗೆ ಮೀನು ಕೃಷಿ ಬಗ್ಗೆ ತುಂಬಾ ಆಸಕ್ತಿ ಇದೆ, ಮಾಡಲೇಬೇಕು ಅಂತಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಬೋರ್ವೆಲ್ ನೀರನ್ನ ಬಳಸಿ ಸ್ವಲ್ಪ ಸಣ್ಣ ವಿಸ್ತೀರ್ಣದಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆದ್ರೆ ಬೋರ್ವೆಲ್ ನೀರು ಇದ್ರೆ ಒಳ್ಳೇದು. ಮುಂಚೆ ಹೇಳಿದ ನೀರಿನ ಮೂಲಗಳ ಜೊತೆಗೆ ಬೋರ್ವೆಲ್ ನೀರು ಸಪ್ಲಿಮೆಂಟರಿ ಆಗಿದ್ರೆ ಯಾವ್ದಾದ್ರು ತುರ್ತು ಸನ್ನಿವೇಶದಲ್ಲಿ ಬೋರ್ವೆಲ್ ನೀರನ್ನು ಸಹ ನಾವು ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ನಮ್ಮ ಮೀನು ಕೃಷಿಯನ್ನ ಮುಂದುವರಿಸಬಹುದು. ಹಾಗಾಗಿ ಅದನ್ನು ಸಾಧ್ಯತೆ ಇದೆ. ಸರ್, ಈಗ ನಾವು ಕೃಷಿಯಲ್ಲಿ ತನ್ನದೇ ಆದ ಒಂದು ಎಲ್ಲ ವ್ಯವಸ್ಥೆಗಳು ಇರ್ತವೆ, ನಾವು ಯಾವ ರೀತಿ ಮಾಡಬೇಕು ಕೃಷಿ, ನೀರಾವರಿ ಆದ್ರೆ ಹೆಂಗೆ, ಒಣಭೂಮಿ ಆದ್ರೆ ಹೆಂಗೆ ಅಂತಂತೇಳಿ, ಈ ಮೀನು ಕೃಷಿನೂ ಅದರದೇ ಆದ ಒಂದು ವ್ಯವಸ್ಥೆ ಇರುತ್ತೆ ಅನ್ಸುತ್ತೆ. ಹೌದು, ಹೇಗೆ ಮಾಡ್ಬೇಕು ಒಂದು ಮೀನು ಕೃಷಿ ಮಾಡ್ಬೇಕಂದ್ರೆ ಮೊದಲು ಏನೇನು ಒಂದು ಅಂಶಗಳನ್ನ ತಯಾರನ್ನ ಗಮನಿಸಬೇಕಾಗುತ್ತೆ? ಕರೆಕ್ಟ್, ಒಳ್ಳೆ ಪ್ರಶ್ನೆ ಸರ್. ಏನಂದ್ರೆ ಮೊದಲು ರೈತರಿಗಿರ್ಬೇಕಾದಂತ ಆಸಕ್ತಿ, ಆಮೇಲೆ ಅದ್ರ ಬಗ್ಗೆ ತಿಳುವಳಿಕೆ, ತಾಂತ್ರಿಕ ಮಾಹಿತಿಯನ್ನು ಪಡ್ಕೊಂಡು ಒಂದು ತರಬೇತಿಯನ್ನು ಪಡ್ಕೊಂಡು ಇದಕ್ಕೆ ಕೈ ಹಾಕಬೇಕಾಗತ್ತೆ. ಒಂದು ಸಣ್ಣ ತರಬೇತಿ ಸಾಕು, ಅದು ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಸಿಗುತ್ತೆ, ಇಲ್ಲ ಸಮೀಪದ ನಮ್ಮ ಜಿಲ್ಲಾವಾರು ಇರುವಂತಹ ಕೃಷಿ ವಿಜ್ಞಾನ ಕೇಂದ್ರ ಯಾರು ಸಂಪರ್ಕ ಮಾಡಿದ್ರು ಹೇಳ್ಕೊಡ್ತಾರೆ, ಇಲ್ಲಾಂದ್ರೆ ಮೀನುಗಾರಿಕಾ ಇಲಾಖೆ ಕೂಡ ಇದೆ, ಅಲ್ಲಿನೂ ಪರಿಣಿತ ತಜ್ಞರಿರ್ತಾರೆ, ಅವ್ರನ್ನ ಸಂಪರ್ಕ ಮಾಡಿ ಮಾಹಿತಿಯನ್ನು ಪಡಿಬಹುದು. ಸಾಮಾನ್ಯವಾಗಿ ನಾವು ನೀರು ಇಂಗಿ ಹೋಗದಂತ ಜಮೀನುಗಳಿಗೆ ಉತ್ತೇಜನ ಕೊಡ್ತೇವೆ, ಅಂದ್ರೆ ಕರ್ಲ ಭೂಮಿ ಅಂತ ಹೇಳ್ತೇವೆ, ಅಂದ್ರೆ ಜಡಿ ಮಣ್ಣು ತರ ಇರುತ್ತಲ್ಲ, ನೀರನ್ನ ಬಿಟ್ಟರೆ ಅದನ್ನ ಹಂಗೆ ಹಿಡಿದಿಟ್ಕೊಂಡು ನಿಲ್ಲುತ್ತೆ, ಅಂತ ಮಣ್ಣುಗಳು ಮೀನು ಕೃಷಿಗೆ ಶ್ರೇಷ್ಠ. ಯಾಕೆಂದ್ರೆ ನೀರಲ್ಲಿ ಬಸದೋಗೋದಿಲ್ಲ, ಅದು ಒಂದು ಪ್ಲಸ್ ಪಾಯಿಂಟ್. ಅದು ಇಲ್ಲದಂತ ಸಂದರ್ಭದಲ್ಲಿ ಶೀಟ್ಗಳು ಪ್ಲಾಸ್ಟಿಕ್ ಶೀಟ್ ಹಾಕಿ ಮೀನು ಕೃಷಿ ಮಾಡಿರುವಂತಹ ಉದಾಹರಣೆಗಳಿದೆ. ಇತ್ತೀಚಿನ ಎಲ್ಲ ಕೃಷಿ ಹೊಂಡಗಳಿಗೂ ನೀರು ಸಂಗ್ರಹಣಾ ತೊಟ್ಟಿಗಳಂತ ಏನ್ ಮಾಡ್ಕೊಂಡಿರ್ತಾರೆ ಅವಾಗ ಪ್ಲಾಸ್ಟಿಕ್ ಶೀಟ್ ಅನ್ನು ಹಾಕ್ತಾರೆ. ಅದು ಒಂದು ಅಡಿಷನಲ್ ಖರ್ಚಾಗಿದ್ರೂ ಕೂಡ ನೀರು ಇಂಗಿ ಹೋಗದೆ ಬಸಿದು ಹೋಗೋದನ್ನ ತಡೆಯೋದ್ರಿಂದ ಅದು ಬಹಳ ಮುಖ್ಯವಾದಂತ ಒಂದು ಟೆಕ್ನಾಲಜಿಕಲ್ ಆಪ್ಷನ್ ಆಗುತ್ತೆ. ಸೊ ಈ ಎರಡೂ ರೂಪದಲ್ಲೂ ನಾವು ಮಣ್ಣಿಂದು ನೇರವಾಗಿನೂ ಇರಬಹುದು ಅಥವಾ ಪ್ಲಾಸ್ಟಿಕ್ ಶೀಟ್ ಮುಖಾಂತರ ಆ ತರದ ತೊಟ್ಟಿಗಳಲ್ಲಿ ನಾವು ಮೀನು ಕೃಷಿಯನ್ನು ಕೈಗೊಳ್ಳಬಹುದು. ಮತ್ತೆ ನಾನು ಆಗ್ಲೇ ಹೇಳಿದಾಗೆ ನೀರಿನ ಪೂರೈಕೆ ನಿರಂತರವಾಗಿರೋ ತರ ನೋಡ್ಕೊಂಡಿರ್ಬೇಕು, ಅದು ಗ್ಯಾರಂಟಿ ಇರಬೇಕು. ಕನಿಷ್ಠ ಪಕ್ಷ 6 ತಿಂಗಳು ನಮಗೆ ತೊಟ್ಟಿಯಲ್ಲಿ ನೀರು ಇರಂಗ್ ನೋಡ್ಕೋಬೇಕು. ಎಷ್ಟು ನೀರು ಇರಬೇಕಪ್ಪ ಅಂದ್ರೆ ಕನಿಷ್ಠ ಪಕ್ಷ 4 ಅಡಿ ನೀರು ನಿಲ್ಬೇಕು. ಮೀನಿನ ಬೆಳವಣಿಗೆಗೆ, ಓಡಾಟಕ್ಕೆ, ಅದರ ಸಮೃದ್ಧವಾದಂತ ಬೆಳವಣಿಗೆಗೆ ಅಷ್ಟು ನೀರು ಅಗತ್ಯ ಇರುತ್ತೆ. ಅದಕ್ಕಿಂತ ಕಡಿಮೆ ಆದ್ರೆ ಏನಾಗುತ್ತೆ, ಸೂರ್ಯನ ಬೆಳಕು ಬೀಳುವಾಗ ನೀರಿನ ತಾಪಮಾನ ಜಾಸ್ತಿಯಾಗಿ ಮೀನಿನ ಬೆಳವಣಿಗೆ ಕುಂಠಿತ ಆಗುವಂತ ಸನ್ನಿವೇಶಗಳು ಹೆಚ್ಚಾಗಿರುತ್ತೆ. ಅದನ್ನ ಹತೋಟಿ ಮಾಡ್ಬೇಕಂತ ಹೇಳಿದ್ರೆ ನೀರಿನ ಆಳ ಕಡಿಮೆ ಅಂದ್ರೂ 4 ಅಡಿ ಇರಬೇಕು. ನಾವು ಸಾಮಾನ್ಯವಾಗಿ 6 ಅಡಿ ಅಂತ ಹೇಳ್ತೇವೆ, ಅಷ್ಟು ನೀರಿನ ಪ್ರಮಾಣ ನಮಗೆ ಸಿಗೋಂಗಿರ್ಬೇಕು. ವಿಸ್ತೀರ್ಣ ಎಷ್ಟು ಬೇಕಾದ್ರೂ ಇರ್ಬೋದು, ಅದು 1 ಗುಂಟೆ ಪಾಂಡ್ ಇಂದ ಹಿಡಿದು ನಾವು 10 ಎಕರೆ 20 ಎಕರೆ ವರೆಗೂ ಮಾಡ್ಕೋಬಹುದು. ನಮ್ಮ ಅವಕಾಶ ಹೇಗಿರುತ್ತೆ ಅನ್ನೋದನ್ನ ನೋಡಿಕೊಂಡು ನಾವು ನಿರ್ಧಾರವನ್ನು ತಗೊಳ್ಬಹುದು. ಆ ನಂತರ ಮಣ್ಣು ಪರೀಕ್ಷೆಯನ್ನು ಮಾಡಿಸಲಿಕ್ಕೆ ಹೇಳ್ತೇವೆ. ಮಣ್ಣಿನ ರಸಸಾರ ಅಂತ ಏನ್ ಹೇಳ್ತೀವಿ ಮತ್ತು ನೀರಿನ ರಸಸಾರ ಇವೆರಡು 7.5 ಅನ್ನೋ ಒಂದು ಸ್ಕೇಲ್ ಅಲ್ಲಿ ಇರಬೇಕು. ಜಾಸ್ತಿ ಆಮ್ಲೀಯವಾಗಿನೂ ಇರಬಾರದು, ಮತ್ತೆ ಜಾಸ್ತಿ ಆಲ್ಕಲೈನ್ ಕ್ಷಾರೀಯವಾಗಿನೂ ಇರಬಾರದು ಅಂತ ಹೇಳ್ತೇವೆ. ಎರಡರ ನಡುವೆ ಪಿಎಚ್ ವ್ಯಾಲ್ಯೂ ಅಂತೀವಲ್ಲ, ಅದು ಮಧ್ಯದಲ್ಲಿ ಇರಬೇಕು. ಇದನ್ನ ಒಂದ್ ಚೂರು ಗಮನದಲ್ಲಿಟ್ಕೊಂಡು ನಾವು ತಯಾರಿನ ಶುರು ಮಾಡ್ಕೋಬಹುದು. ಹೊಂಡವನ್ನ ನಾವು ರೆಡಿ ಮಾಡಿಸುವಾಗ JCB ವರ್ಕ್ ಅಲ್ಲಿ ಅಥವಾ ಅದನ್ನ ಹೊಂಡ ಮಾಡಿಸುವಾಗ ಬದುವನ್ನ ಸ್ವಲ್ಪ ಸ್ಟ್ರಾಂಗ್ ಆಗಿರಂಗ್ ಹಾಕೋಬೇಕು, ಸದೃಢವಾಗಿರ್ಬೇಕು ಬದು. ನೀರಿನ ಪ್ರೆಷರ್ಗೆ ಅದು ಮತ್ತೆ ಕಲಸಿ ಒಳಗಡೆ ಕಳಿಸ್ಬಿಟ್ಟು ಹಂಗೆ ಬೀಳಬಾರ್ದು. ಆತರ ಮಾಡ್ಕೊಂಡ ನಂತರ ಸ್ಲೋಪ್ ಕೊಟ್ಕೊಂಡ್ರೆ ಒಳ್ಳೇದು, ಒಂದು ಇಳಿಜಾರು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ. ನಮಗೆ ನೀರನ್ನ ಹೊರಗಡೆ ತೆಗಿಲಿಕ್ಕೆ ಒಂದು ವಾಲ್ವ್ ಕಂಟ್ರೋಲ್ ಸಿಸ್ಟಮ್ ಮಾಡ್ಕೊಂಡ್ರೆ, ನೀರನ್ನ ಒಳಗಡೆ ಬಿಟ್ಕೊಳಕ್ಕೆ ಒಂದ್ ಕಡೆಯಿಂದ ಬರೋಂಗಿದ್ರೆ ಇನ್ನೊಂದ್ ಕಡೆಗೆ ತೆಗಿಯೋಂಗೆ, ಅದು ಅನುಕೂಲಕ್ಕೆ ತಕ್ಕಂಗೆ. ನಮ್ಗೆ ಅವಕಾಶ ಇದ್ರೆ ಆ ವಾಲ್ವ್ ಮುಖಾಂತರನೇ ನಾವು ನೀರಿನ ಮಟ್ಟವನ್ನ ನಿರ್ಧರಿಸಂಗಿರ್ಬೇಕು. ಈಗ ಮೀನಿನ ಕೊಯ್ಲು ಮಾಡುವಾಗ ನೀರಿನ ಪ್ರಮಾಣವನ್ನು ಕಡಿಮೆ ಮಾಡೋಕೆ ನಮ್ಗೆ ಅದು ಅವಕಾಶ ಇರಬೇಕು, ಅಥವಾ ನೀರು ಎಕ್ಸ್ಚೇಂಜ್ ಮಾಡುವಾಗ ನಮಗೊಂದು ಅವಕಾಶ ಇರಬೇಕು. ಸಾಧ್ಯವೇ ಇಲ್ಲದಂತ ಸಂದರ್ಭದಲ್ಲಿ ಸ್ಲೋಪೇ ಇಲ್ಲ, ಇಳಿಜಾರೇ ಇಲ್ಲ ಅಂತಂದ್ರೆ ನಾವು ಮೋಟರ್ ಹಚ್ಚಿ ನೀರನ್ನ ಎಕ್ಸ್ಚೇಂಜ್ ಮಾಡ್ಲಿಕ್ಕೂ ಅವಕಾಶ ಇರುತ್ತೆ. ಇದು ಒಂದು ನಮ್ಮ ಕೊಳ ತಯಾರಿ ಸಂದರ್ಭದಲ್ಲಿ ಗಮನಿಸಬೇಕಾದಂತ ಅಂಶ. ಅದಾದ್ಮೇಲೆ ಅವರು ಮೀನು ಮರಿಗಳನ್ನ ಬಿಡೋಕಿನ ಮುಂಚೆ, ನೀರನ್ನ ಹಾಕುವ ಮುಂಚೆ ಆ ಹೊಂಡದಲ್ಲಿ ಬೇರೆ ಯಾವುದೇ ರೀತಿಯ ಆರ್ಗ್ಯಾನಿಸಮ್ಸ್ ಅಂದ್ರೆ ಯಾವುದೇ ಜೀವಿಗಳು ಅಂದ್ರೆ ಬೇರೆ ಮೀನು, ಕಪ್ಪೆ, ಹಾವು, ಹುಳ, ಉಪ್ಟಿ ಏನೂ ಇಲ್ದಂಗೆ ನೋಡ್ಕೋಬೇಕು. ಅವೆಲ್ಲವೂ ಸೇರ್ಕೊಂಡ್ರೆ ಏನಾಗುತ್ತೆ, ನಮ್ಮ ಮೀನಿಗೆ ಸ್ಪರ್ಧೆ ಜಾಸ್ತಿಯಾಗಿ ಅದರ ತೊಂದರೆಗಳನ್ನ ಕಡಿಮೆ ಮಾಡ್ಕೊಳಕ್ಕೆ ತಯಾರಿ ಮಾಡ್ಕೋಬೇಕಾಗುತ್ತೆ. ನೀರು ಬಿಡೋಕಿನ ಮುಂಚೆ 1 ಎಕರೆಗೆ 100-150 kg ಅಷ್ಟು ಕೃಷಿ ಸುಣ್ಣ ಅಂತ ಹೇಳ್ತೀವಿ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಆ ಪೌಡರ್ನ ಇಡೀ ಹೊಂಡದ ಉದ್ದಗಲಕ್ಕೂ ಹಾಕಿ ಆಮೇಲೆ ನೀರನ್ನು ಹಾಕಿದ್ರೆ ನೀರು ಡಿಸ್ಇನ್ಫೆಕ್ಟ್ ಆಗುತ್ತೆ. ಅಂದ್ರೆ ಯಾವುದೇ ರೀತಿಯ ರೋಗ ಕಾರಕಗಳಿದ್ರೆ ಅವೆಲ್ಲವೂ ನಾಶವಾಗ್ತವೆ. ಇದಾದ ನಂತರ ಈ ರೀತಿ ನೀರು ಸುಣ್ಣ ಹಾಕಿ ಮಿಶ್ರಣ ಹಾಕಿ 2-3 ದಿನದ ನಂತರ ನಾವು 1 ಎಕರೆಗೆ 4-5 ಕ್ವಿಂಟಲ್ ಅಷ್ಟು ಸಗಣಿ ರಾಡಿಯನ್ನು ಮಾಡಿ ಇಡೀ ಸಗಣಿ ರಾಡಿಯನ್ನು ನೀರಲ್ಲಿ ಎರಚಬೇಕು. ಎರಚಿದ 15 ದಿನದ ನಂತರ ಮರಿಗಳನ್ನ ಬಿಡಬೇಕು. ಈ ಟೈಮ್ ಗ್ಯಾಪ್ ಯಾಕಪ್ಪ ಅಂತ ಹೇಳಿದ್ರೆ ಈ ಅವಧಿಯಲ್ಲಿ ಒಂದು ಆಹಾರ ಸರಪಳಿ ಉತ್ಪನ್ನ ಆಗುತ್ತೆ, ಅದಕ್ಕೆ ನಾವು ಡೆಟ್ರೈಟೈಸ್ ಫುಡ್ ಚೈನ್ ಅಂತ ಹೇಳ್ತೀವಿ. ಅದರಲ್ಲಿ ಫೈಟೋಪ್ಲಾಂಕ್ಟನ್ ಸಸ್ಯಜನ್ಯ ಮತ್ತು ಪ್ರಾಣಿಜನ್ಯ ಝೂ ಪ್ಲಾಂಕ್ಟನ್ ಈ ಜೀವಿಗಳು ಉತ್ಪನ್ನ ಆಗ್ತವೆ. ಇವುಗಳು ನೀರಿನಲ್ಲಿ ಸದಾ ದೊರೆಯೋ ರೀತಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ನಾವು ಮೀನು ಮರಿಗಳನ್ನ ಅಲ್ಲಿ ಬಿಡಬೇಕು, ಯಾಕೆಂದ್ರೆ ಇವುಗಳನ್ನ ತಿಂದು ಮೀನುಗಳು ಬೆಳಿಲಿಕ್ಕೆ ಅವಕಾಶ ಇರುತ್ತೆ. ಈ ರೀತಿಯ ಒಂದು ರೆಡಿಮೇಡ್ ಫುಡ್ ಅಲ್ಲೇ ಸಿಗೋ ರೀತಿಯಲ್ಲಿ ಒಂದು ಅವಕಾಶ, ಇದು ಸ್ಟಾರ್ಟಿಂಗ್ ಪಾಯಿಂಟ್ ಸರ್. ಸರ್, ಈಗ ಲಾಭದ ಒಂದು ದೃಷ್ಟಿಯನ್ನು ಇಟ್ಕೊಂಡು ನಾವು ಮೀನು ಕೃಷಿ ಮಾಡೋರಾದ್ರೆ ನಮ್ಮ ರೈತರಿಗೆ ಯಾವ ತಳಿಗಳು ಅಂದ್ರೆ ಈ ಭಾಗಕ್ಕೆ ಯಾವ ತಳಿಗಳನ್ನು ಬೆಳೆದ್ರೆ ಒಳ್ಳೆ ಇಳುವರಿ ಬರುತ್ತೆ, ಅವರಿಗೆ ಲಾಭ ಸಿಗುತ್ತೆ ಅನ್ನೋದು? ಓಕೆ ಸರ್, ನೀವು ಕೇಳ್ತಿರುವಂತ ಪ್ರಶ್ನೆ ಏನಂದ್ರೆ ಯಾವ್ಯಾವ ಜಾತಿ ಮೀನುಗಳನ್ನ ಬಿಟ್ಟರೆ ನಮಗೆ ಅನುಕೂಲ ಆಗುತ್ತೆ. ಈಗ ನಮ್ಮ ಈ ಎರಡು ಜಿಲ್ಲೆಗಳಿಗೆ, ಅವಳಿ ಜಿಲ್ಲೆಗಳಿಗೆ ಪೂರ್ವಕವಾಗಿ ಇತ್ತೀಚೆಗೆ ಬಹಳ ಎಲ್ಲರಿಗೂ ಪರಿಚಯ ಆಗಿರುವಂಥದ್ದು ಮತ್ತೆ ಬಹಳ ಪ್ರಸಿದ್ಧಿಯಾಗಿರುವಂತ ತಳಿಗಳಲ್ಲಿ ಕಾಟ್ಲಾ, ರೋಹು, ಮೃಗಾಲ್ ಇವು 3 ಭಾರತೀಯ ಗೆಂಡೆ ಮೀನುಗಳು ಅಂತೀವಿ. ಇದಕ್ಕೆ ನಾವು ಗಂಗಾ ನದಿಯ ಗೆಂಡೆ ಮೀನುಗಳು ಅಂತಲೂ ಕರಿತೀವಿ, ಗ್ಯಾಂಜೆಟಿಕ್ ಕಾರ್ಪ್ಸ್ ಅಂತ ಹೇಳ್ತೀವಿ. ಇವು 1 ವರ್ಷಕ್ಕೆ 1-1.5 ಕೆಜಿ ಬೆಳೆಯುವಷ್ಟು ಸಾಮರ್ಥ್ಯ ಇರುವಂಥವು, ಬಹಳ ಸುಲಭವಾಗಿ ಬೆಳೀತವೆ. ಇವುಗಳ ಮರಿಗಳ ಉತ್ಪಾದನೆಯೂ ಸಹ ಈಗ ತುಂಬಾ ನೀಟಾಗಿ ಸ್ಟ್ಯಾಂಡರ್ಡೈಸ್ ಆಗಿದೆ. ನಮ್ಮ BRP ಲಕ್ಕವಳ್ಳಿಲಿ ಇವುಗಳ ಮರಿಗಳು ಸಿಗ್ತದೆ. ಇದರ ಜೊತೆಗೆ ಬೆಳ್ಳಿಗೆಂಡೆ, ಹುಲ್ಲುಗೆಂಡೆ, ಸಾಮಾನ್ಯ ಗೆಂಡೆ ಅಂತ. ಇವು ಮೂರು ಚೈನೀಸ್ ಕಾರ್ಪ್ಸ್ ಅಂತ ಕರಿತೀವಿ ನಾವು ಇದಕ್ಕೆ. ಈ ಮೂರು ತಳಿಗಳ ಮರಿಗಳನ್ನು ಸಹ ಮಾಡುವ ಪ್ರಕ್ರಿಯೆನೂ ಬಹಳ ಈಗ 40-50 ವರ್ಷದಿಂದ ಸ್ಟ್ಯಾಂಡರ್ಡೈಸ್ ಆಗಿ ಇದರ ಮರಿಗಳು ದೇಶದ ಉದ್ದಗಲಕ್ಕೂ ಈಗ ಸಿಗ್ತಾ ಇದಾವೆ. ಯಾವ ರೈತರಿಗೆ ಎಷ್ಟು ಕ್ವಾಂಟಿಟಿ ಬೇಕಾದರೂ ಸಿಗ್ತದೆ. ಈ ಸಂದರ್ಭದಲ್ಲಿ ಈ ಆರು ತಳಿಗಳ ಮೀನು ಮರಿಗಳು ನಮ್ಮ BRP ಲಕ್ಕುವಳ್ಳಿಲಿ, ಹೊಸಪೇಟೆಯಲ್ಲಿ, ನಮ್ಮ ರಾಜ್ಯದ ಎಲ್ಲೆಲ್ಲಿ ಅಣೆಕಟ್ಟುಗಳಿದಾವೋ ಅಲ್ಲೆಲ್ಲವೂ ಮೀನುಗಾರಿಕೆ ಇಲಾಖೆಯ ವತಿಯಿಂದ ಮೀನು ಮರಿ ಉತ್ಪಾದನಾ ಕಾರ್ಯ ನಡೀತಾ ಇದೆ. ಮತ್ತೆ ಖಾಸಗಿ ಮರಿ ಉತ್ಪಾದನಾ ಕೇಂದ್ರಗಳು ಸಹ ಇದ್ದಾವೆ. ಆದರೆ ನಮ್ಮ ಸರ್ಕಾರಿ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮೀನು ಮರಿಗಳು ಉತ್ಪಾದನೆ ಆಗ್ತಿರೋದನ್ನ ರೈತರು ಸದ್ಬಳಕೆ ಮಾಡಿಕೊಳ್ಳುವಂತ ಸಂದರ್ಭ ಇದು. ಈ ಆರು ತಳಿಗಳ ಜೊತೆಗೆ ಈಗ ಹೊಸದಾಗಿ ಹಲವಾರು ತಳಿಗಳು ರೈತರ ಒಂದು ವ್ಯಾಪ್ತಿಯಲ್ಲಿ ಕಂಡು ಬರ್ತಾ ಇದ್ದಾವೆ. ಅದರಲ್ಲಿ ನಮ್ಮ ಕೇಂದ್ರೀಯ ಒಳನಾಡು ಮೀನು ಕೃಷಿ ಸಂಶೋಧನಾ ಕೇಂದ್ರ ಸೀಫಾ ಅಂತ ಏನಿದೆ ಭುವನೇಶ್ವರದಲ್ಲಿ, ಅಲ್ಲಿ ಜಯಂತಿ ರೋಹು ಅಂತೇಳಿ ಒಂದು ಹೊಸ ತಳಿಯನ್ನ ಇಂಪ್ರೂವ್ಡ್ ತಳಿ ಅಂತ ಹೇಳ್ತೀವಿ, ಅಭಿವೃದ್ಧಿಪಡಿಸಿರೋದು ರೋಹು ಅಂತ ಏನ್ ಹೇಳದ್ನಲ್ಲ, ಅದರದ್ದು ಮುಂದುವರೆದಂತ ಉತ್ತಮಗೊಳಿಸಿದಂತ ತಳಿ. ಅದರ ಮರಿಗಳನ್ನು ಸಹ ನಾವು ನಮ್ಮ BRP ಲಕ್ಕುವಳ್ಳಿ ಸರ್ಕಾರಿ ಮೀನು ಮರಿ ಉತ್ಪಾದನಾ ಕೇಂದ್ರದಲ್ಲಿ ಉತ್ಪಾದನೆ ನಡೀತಾ ಇದೆ. ಅದನ್ನು ಸಹ ರೈತರು ಬಳಸ್ಕೊಳ್ಬಹುದು. ಅದು 15-20% ಅಷ್ಟು ಹೆಚ್ಚು ದೇಹ ತೂಕವನ್ನ ಈ ನಾರ್ಮಲ್ ರೋಹು ಎಷ್ಟು ಬೆಳೀತದೋ ಅದಕ್ಕಿಂತ ಒಂದು 20% ಹೆಚ್ಚು ಬೆಳೆಯುವಂತ ಒಂದು ಗುಣವನ್ನು ಹೊಂದಿದೆ. ಹಾಗೇನೆ ಅಮೂರ್ ಕಾಮನ್ ಕಾರ್ಪ್ ಅಂತ ಹೇಳಿ ಒಂದು ಹೊಸ ತಳಿಯನ್ನ ನಮ್ಮ ಬೀದರ್ ಯೂನಿವರ್ಸಿಟಿ ಏನಿದೆ ಅಲ್ಲಿ ಅದು ಅಭಿವೃದ್ಧಿಪಡಿಸಿ ಅದರ ಮರಿಗಳು ಬೆಂಗಳೂರಿನ ಹೆಸರುಘಟ್ಟದ ಒಳನಾಡು ಮೀನು ಕೃಷಿ ಸಂಶೋಧನಾ ಕೇಂದ್ರ ಏನಿದೆ ಅಲ್ಲಿ ಸಿಗ್ತದೆ. ಅದರನ್ನ ನಾವು ದಾವಣಗೆರೆ ರೈತರುಗಳಿಗೆ ಈಗಾಗಲೇ ಪರಿಚಯ ಮಾಡಿಕೊಟ್ಟಿದ್ದೇವೆ. ಅಲ್ಲಿಯ ಸೈಂಟಿಸ್ಟ್ಗಳು ನಮ್ಮ ಜೊತೆ ಒಳನಾಡದಲ್ಲಿದ್ದಾರೆ. ಆ ಮೀನು ಮರಿಗಳ ಉತ್ಪಾದನೆಯನ್ನು ಬೇರೆ ಕಡೆಯೂ ಮಾಡಿಸ್ಬೇಕು ಅನ್ನೋ ಒಂದು ಉದ್ದೇಶನೂ ಸಹ ಅವರಿಗಿದೆ, ಅಂದರೆ ರೈತರಿಗೆ ಸುಲಭವಾಗಿ ದೊರಕುವಂತೆ ಮಾಡಲಿಕ್ಕೆ. ಇವೆರಡು ಹೊಸ ತಳಿಗಳು. ಅದರ ಜೊತೆಗೆ ರೈತರೇ ಮುಂದುವರೆದು ಬೇರೆ ಬೇರೆ ರಾಜ್ಯಗಳಲ್ಲಿ ರೈತರುಗಳು ಏನೇನು ಮಾಡ್ತಿದ್ದಾರೆ ಒಳನಾಡು ಮೀನು ಕೃಷಿಲಿ ಅಂತ ಅವ್ನ ಗಮನದಲ್ಲಿಟ್ಕೊಂಡು ಅವರು ಮುಂದುವರೆದು ಪಂಗಸ್ ಅಂತ ಹೇಳಿ ತಾವು ಕೇಳಿರ್ಬೋದು, ಪಂಗೇಷಿಯಸ್ ಅಂತ ಹೇಳಿ ಅದಕ್ಕೆ ಸೈಂಟಿಫಿಕ್ ಹೆಸರಿದೆ, ಪಂಗಸ್ ಅಂತ ರೈತರು ಕಾಮನ್ ನೇಮ್ ಅಂತ ಕರೀತಾರೆ. ಅದನ್ನು ತಂದು ಇಲ್ಲಿ ಬೆಳೀತಾ ಇದ್ದಾರೆ. ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಈಗಾಗಲೇ ಸಾಕಷ್ಟು ಜನ ಬೆಳೀಲಿಕ್ಕೆ ಶುರು ಮಾಡಿದ್ದಾರೆ. ಅದನ್ನು ಸಹ ತ್ವರಿತವಾಗಿ ಬೆಳೀತದೆ, ವರ್ಷಕ್ಕೆ 1.5-2 KG ಚೆನ್ನಾಗಿ ಬೆಳೀತದೆ. ಅದು ಮೇಲು ಆಹಾರವನ್ನು ಚೆನ್ನಾಗಿ ಸ್ವೀಕಾರ ಮಾಡ್ತದೆ. ಈಗ ಇನ್ನೂ ಮುಂದುವರೆದು ಅದರಲ್ಲಿ ಒಂದು ಪಾಕು ಅಂತೇಳಿ ಒಂದು ಜಾತಿಯ ಒಂದು ಮೀನಿದೆ, ಪಿರಾನಾ ಜಾತಿಗೆ ಸೇರಿದಂಥ ಮೀನು. ಅದು ಸಹ ತುಂಬ ಫಾಸ್ಟಾಗಿ ಬೆಳೆಯುವಂಥ ತ್ವರಿತಗತಿಯಲ್ಲಿ ಬೆಳೆಯುವಂಥ ಮೀನಾಗಿದೆ. ಅದರ ಜೊತೆಗೆ ಇನ್ನೊಂದು ಹೊಸದಾಗಿ ಲೇಟೆಸ್ಟ್ ಎಂಟ್ರಿ ಯಾವುದಪ್ಪ ಅಂತ ಹೇಳಿದ್ರೆ ಗಿಫ್ಟ್ ಅಂತೇಳಿ, ಜೆನೆಟಿಕಲಿ ಇಂಪ್ರೂವ್ಡ್ ಫಾರ್ಮ್ಡ್ ತಿಲಾಪಿಯಾ ಅಂತ ಹೇಳ್ತೇವೆ, ಗಿಫ್ಟ್ ತಿಲಾಪಿಯಾ ಅಂತ ಕರೀತೇವೆ. ನಮ್ಮ ಕಡೆ ಜಿಲೇಬಿ ಮೀನು ಅಂತೇಳಿ ರೈತರು ಕರೀತಾರೆ. ಅದರದ್ದು ಗುಣ ಏನಪ್ಪ ಅಂತ ಹೇಳಿದ್ರೆ 4-5 ತಿಂಗಳಿಗೆ ಅದು ಮೆಚುರಿಟಿಗೆ ಬಂದು ಮರಿ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಅದು ನಮಗೆ ಡಿಸ್ಅಡ್ವಾಂಟೇಜು ಏನಂದ್ರೆ ಮರಿ ಮಾಡಿಬಿಟ್ರೆ ದೇಹ ತೂಕ ಬರೋದಿಲ್ಲ, ಹೆಚ್ಚು ದಪ್ಪ ಇಲ್ದರ ಮೀನುಗಳನ್ನ ಮಾರ್ಕೆಟ್ ಮಾಡೋದು ಕಷ್ಟ. ಅದಕ್ಕೆ ಏನ್ ಮಾಡಿದ್ದಾರೆ, ಒಂದು ಟೆಕ್ನಾಲಜಿ ಇದೆ, ಆಲ್ ಮೇಲ್ ತಿಲಾಪಿಯಾ ಟೆಕ್ನಾಲಜಿ ಅಂತೇಳಿ. ಅಂದ್ರೆ ಹಾರ್ಮೋನ್ ಟ್ರೀಟ್ಮೆಂಟ್ ಅಲ್ಲಿ ಎಲ್ಲಾ ಮರಿಗಳನ್ನು ಒಂದು ಜಾತಿಯ ಮೀನುಗಳಾಗಿ ಮಾರ್ಪಡಿಸಿ, ಅಂದ್ರೆ ಎಲ್ಲವನ್ನು ಗಂಡು ಜಾತಿಗೆ ಮಾರ್ಪಡಿಸ್ಬಿಟ್ಟು ಅವುಗಳ ದೇಹ ತೂಕ ಹೆಚ್ಚಲಿಕ್ಕೆ ಅವಕಾಶ ಮಾಡಿಕೊಡುವಂತ ಒಂದು ಟೆಕ್ನಾಲಜಿ ಇದೆ. ಅದರ ಮರಿಗಳು ಸಹ ನಮಗೆ ಬೆಂಗಳೂರು ಯೂನಿವರ್ಸಿಟಿ ಕೃಷಿ ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ಪ್ರೊಡಕ್ಷನ್ ಆಗ್ತಾ ಇದೆ. ಅದು ಸ್ವಲ್ಪ ರೆಸ್ಟ್ರಿಕ್ಷನ್ ಇದೆ, ಯಾಕೆಂದ್ರೆ ಅದು ನಮ್ಮ ನಿಸರ್ಗದತ್ತವಾಗಿರುವಂತ ಆ ನೀರಿನ ಮೂಲಗಳಿಗೆ ಸೇರ್ಕೋಬಾರದು ಅನ್ನೋ ಒಂದು ರೆಸ್ಟ್ರಿಕ್ಷನ್ ಇದೆ. ಅದನ್ನ ಲೈಸೆನ್ಸ್ ತಗೊಂಡು ಅದ್ರದ್ದು ಪರ್ಮಿಷನ್, ಸ್ಪೆಷಲ್ ಪರ್ಮಿಷನ್ ತಗೊಂಡು ಬೆಳಿಲಿಕ್ಕೆ ಇರುವಂತ ಒಂದು ವ್ಯವಸ್ಥೆ ಗಿಫ್ಟ್ ತಿಲಾಪ್ಯದಲ್ಲಿದೆ. ಸೊ ಇಷ್ಟು ತಳಿಗಳು ನಮ್ಮ ಈ ಭಾಗದಲ್ಲಿ ಈಗಾಗಲೇ ಪರಿಚಯ ಆಗ್ತಿದೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ಈ ಅಷ್ಟು ಜಾತಿಯ ತಳಿಗಳನ್ನ ರೈತರಿಗೆ ಪರಿಚಯ ಮಾಡಿಸಿದ್ದೇವೆ. ಈ ಎರಡೂ ಜಿಲ್ಲೆಯ ರೈತರುಗಳು ಈ ಅವಕಾಶನ ಉಪಯೋಗಿಸ್ಕೊಂಡು ಯಾವುದು ಈಸಿಯಾಗಿ ಸುಲಭವಾಗಿ ಸಿಗ್ತಾ ಇದೆಯೋ ಅಂತ ಮರಿಗಳನ್ನ ಹಾಕೊಂಡು ಈಗ ಬೆಳಿಲಿಕ್ಕೆ ಶುರು ಮಾಡಿಬಿಡ್ಬೇಕು. ಸರ್, ಈಗ ತಾವ್ ಹೇಳಿದ್ರೆ ಸಾಕಷ್ಟು ಅವಕಾಶಗಳಿದ್ದಾವೆ ಎಲ್ಲೆಲ್ಲಿ ಬೆಳಿಬಹುದು ಅಂತಾನೆ ಹೇಳಿದ್ರೆ, ಈಗ ಯಾವ ಪ್ರಮಾಣದಲ್ಲಿ ಬೆಳಿಬೇಕು? ಯಾಕಂದ್ರೆ ನಾವು ಒಂದು ಸಣ್ಣ ತೊಟ್ಟಿ ಇಟ್ಕೊಂಡು ಸಾಕಷ್ಟು ಬಾಳ ಮರಿಗಳು ಬಿಡ್ಲಿಕ್ಕೆ ಆಗಲ್ಲ. ಕರೆಕ್ಟ್. ಒಂದು ಪ್ರಮಾಣ ಎಷ್ಟಿರ್ಬೇಕು? ಒಂದು ನಾವು ಯೂಶ್ವಲಿ ಸಾಮಾನ್ಯವಾಗಿ ಹೇಳೋದು 1 m² ಒಂದು ಮರಿ ಅಂತ. ರೈತರು ನಾವು ಹೇಳಿದ್ದಕ್ಕಿಂತ ಯೂಶ್ವಲಿ 2 ಹಾಕ್ತಾರೆ, ಒಂದೊಂದ್ ಕಡೆ 2 ಹಾಕ್ತಾರೆ, ಎರಡೊಂದ್ ಕಡೆ 4 ಹಾಕ್ತಾರೆ. ಈ ಗೆಂಡೆ ಮೀನುಗಳನ್ನ ಯೂಶ್ವಲಿ ನಾವು 1 m² 1, ಅದರಲ್ಲಿ ಮುಖ್ಯವಾಗಿ ಬೆರಳುದ್ದ ಗಾತ್ರದ ಮರಿಗಳನ್ನ ಬಿಡಬೇಕು ಅಂತಾನೆ ಹೇಳ್ತೇವೆ ನಾವು. ಕಡಿಮೆ ಅಂದ್ರೆ 3-4 ಇಂಚ್ ಇರುವಂತ ಮರಿಗಳನ್ನ, ಅವಾಗ ಅವುಗಳ ಉಳಿಯುವಿಕೆ ಸರ್ವೈವಲ್ ಪರ್ಸೆಂಟೇಜ್ ಅಂತ ಅದು ಜಾಸ್ತಿ ಇರ್ತದೆ. ಈಗ ಯೂಶ್ವಲಿ ಒಂದು 10% ನಾವು ಕಳ್ಕೊಳ್ತೇವೆ, ಬೇರೆ ಬೇರೆ ಕಾರಣಗಳಿಗೆ ಅವು ಸತ್ತೋಗ್ತವೆ. ನಾವು ಯೂಶ್ವಲಿ 1 ಎಕರೆಗೆ 4-6 ಸಾವಿರ ಗೆಂಡೆ ಮೀನುಗಳನ್ನ ಬಿಡ್ಲಿಕ್ಕೆ ಹೇಳ್ತೇವೆ. ಪಂಗೇಶಿಯಸ್ ಆದ್ರೆ 6-8 ಸಾವಿರ ಬಿಡ್ಲಿಕ್ಕೆ ಹೇಳ್ತವೆ. ಗಿಫ್ಟ್ ತಿಲಾಪಿ ಆದ್ರೆ 3-4 ಒಂದು ಮೀಟರ್ ಸ್ಕ್ವೇರ್ ಲೆಕ್ಕ ತಗೊಂಡ್ರೆ 8-10 ಸಾವಿರದವರೆಗೂ ನಾವು ಗಿಫ್ಟ್ ತಿಲಾಪಿಯನ್ನ ಬಿಡಬಹುದು 1 ಎಕರೆಗೆ. ಅಂದ್ರೆ ಸ್ವಲ್ಪ ಜಾಸ್ತಿ ಸಾಂದ್ರತೆಯಲ್ಲಿ ಬೆಳೆಯುವಂತ ಸಂದರ್ಭದಲ್ಲಿ ನಾವು ಗೆಂಡೆ ಮೀನುಗಳನ್ನಾಗ್ಲಿ ಅಥವಾ ಯಾವುದೇ ರೀತಿಯ ತಳಿಗಳನ್ನ ಸ್ವಲ್ಪ ಹೆಚ್ಚು ಸಾಂದ್ರತೆಯಲ್ಲಿ ಬಿಟ್ಟು ಬೆಳಿತೀವಿ ಅಂತ ಹೇಳಿದ್ರೆ ಅದರಲ್ಲಿ ನಾವು ಏರಿಯೇಷನ್ ಕೊಡಬೇಕಾಗತ್ತೆ. ಅಂದ್ರೆ ಆಮ್ಲಜನಕ, ನಾನು ಅವಾಗಲೇ ಹೇಳುವಾಗ pH ಅಂತ ಹೇಳದ್ನಲ್ಲ, ಅದ್ರ ಜೊತೆಗೆ ಆಮ್ಲಜನಕನು ಬಹಳ ಮುಖ್ಯವಾದಂತ ವಿಚಾರ ಆಗುತ್ತೆ. ಆಮ್ಲಜನಕ ಈ ಮೀನುಗಳು ದೊಡ್ಡದಾಗಿ ಬೆಳಿಲಿಕ್ಕೆ ಶುರುವಾದಂಗೆ ಆದಂಗೆ ಅವುಗಳ ಆಮ್ಲಜನಕದ ಬೇಡಿಕೆ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಕಡಿಮೆ ಅಂದ್ರೂ 6-8 PPM ಪಾರ್ಟ್ಸ್ ಪರ್ ಮಿಲಿಯನ್ ಅಂತ ಹೇಳ್ತೀವಿ, ಡಿಸಾಲ್ವ್ಡ್ ಆಕ್ಸಿಜನ್ ಅಂತೀವಿ, ನೀರಿನಲ್ಲಿ ಕರಗಿದ ಆಮ್ಲಜನಕ ಅಂತ. ಅದರ ದೊರೆಯುವಿಕೆ ಮೀನಿಗೆ ನಿರಂತರವಾಗಿರಬೇಕು. ಅದನ್ನ ಮಾಡ್ಲಿಕ್ಕೆ ಹೊರಗಡೆಯಿಂದ ನಾವು ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಅಂತ ಹೇಳ್ತೀವಿ, ವಾತಾವರಣದಿಂದ ಆಕ್ಸಿಜನ್ ನ ನೀರೊಳಗಡೆ ಪಂಪ್ ಮಾಡಬೇಕು. ಅದಕ್ಕೆ ನಾವು ಅಕ್ವೇರಿಯಂ ಅಲ್ಲಿ ನೋಡಿರ್ತೀವಿ, ಏರೇಟರ್ ಅಂತ ಹೇಳಿ ಗುಳ್ಳೆ ಗುಳ್ಳೆ ಬರುತ್ತಲ್ಲ ಸರ್, ಆ ತರದ ಸಿಸ್ಟಮ್ ಗಳನ್ನ ನಾವು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ, ದೊಡ್ಡ ಸೈಜ್ನ ಈಗ ಏರೇಟರ್ಸ್, ಪ್ಯಾಡಲ್ ವೀಲ್ ಏರೇಟರ್ಸ್ ಅಂತ ಬಂದಿದ್ದಾವೆ, ಅಥವಾ ಡಿಫ್ಯೂಸರ್ ಸ್ಟೋನ್ಸ್ ಅಂತ ಹೇಳ್ತೇವೆ, ಅದು ಈ ಇಂಡಸ್ಟ್ರಿಗಳಲ್ಲಿ ಈಗಾಗಲೇ ದೊರೀತಾ ಇದೆ. ಆ ತರದನ್ನ ನಮ್ಮ ಜಮೀನುಗಳಲ್ಲಿ ಅಳವಡಿಸ್ಕೊಂಡ್ರೆ ಮೀನುಗಳ ಬೆಳವಣಿಗೆ ಬಹಳ ಚೆನ್ನಾಗಿರುತ್ತೆ. ಇದನ್ನು ಒಂದನ್ನ ಇತ್ತೀಚೆಗೆ ಯಾರು ಮೀನು ಕೃಷಿ ಕೈ ಹಾಕ್ತಾರೋ ಆ ರೈತರುಗಳು ಗಮನದಲ್ಲಿ ಇಟ್ಕೊಳ್ಬೇಕು. ಸರ್, ಈ ಮೀನು ಕೃಷಿ ಮಾಡಂತ ರೈತರು ಏನು ಒಂದು ಮುಂಜಾಗ್ರತಾ ಕ್ರಮಗಳನ್ನ ತಗೋಬೇಕಾಗುತ್ತೆ? ಎಲ್ಲಾ ಕೃಷಿಗೆ ಇದ್ದಂಗೆ ನಮ್ಮ ಮೀನು ಕೃಷಿಗೂ ಸಣ್ಣ ಸಣ್ಣ ಸಮಸ್ಯೆಗಳು ಬರ್ತವೆ ಸರ್. ಉದಾಹರಣೆಗೆ ಕೀಟ ರೋಗ ಬಾಧೆಗಳು ಇರಬಹುದು, ಆದ್ರೆ ಮೀನು ಕೃಷಿಯಲ್ಲಿ ಕೀಟ ರೋಗ ಬಾಧೆ ಸ್ವಲ್ಪ ಕಡಿಮೆ ಬೇರೆ ಬೆಳೆಗಳಿಗೆ ಕಂಪೇರ್ ಮಾಡಿದ್ರೆ. ಯಾಕೆ ಅಂತ ಹೇಳಿದ್ರೆ ಸರಿಯಾದ ಶುದ್ಧವಾದ ನೀರನ್ನ ಕೊಟ್ಟಿದ್ರೆ, ಪೊಲ್ಯೂಷನ್ ಇರುವಂತ ನೀರನ್ನ, ಕೊಳಚೆ ನೀರನ್ನ ನಮ್ಮ ಹೊಂಡಕ್ಕೆ ಸೇರಿಸಲಿಲ್ಲ ಅಂದ್ರೆ ಹೆಚ್ಚು ಕಡಿಮೆ ಸುರಕ್ಷಿತವಾಗಿರ್ತವೆ ನಮ್ಮ ಮೀನುಗಳು. ಆಮೇಲೆ ಮೀನುಗಳ ಆಹಾರ ಸ್ವೀಕರಣೆಯನ್ನ ನಾವು ಗಮನಿಸಬೇಕು, ಅದು ಕರೆಕ್ಟ್ ಆಗಿ ಊಟ ಮಾಡ್ತಿದೆ ಅಂತಂದ್ರೆ ಎಲ್ಲವೂ ಸುಸ್ಥಿತಿಯಲ್ಲಿದೆ ಅಂತ ಅರ್ಥ. ಆಮೇಲೆ ಅವುಗಳು ಉಲ್ಟಾ ಪಲ್ಟಾ ಸ್ವಿಮ್ಮಿಂಗ್ ಮಾಡ್ತಿಲ್ಲ ಅಂದ್ರೆ ಆರೋಗ್ಯ ಸರಿ ಇದೆ ಅಂತ ಅರ್ಥ. ಒಂದೊಂದ್ಸರಿ ಒಂದೇ ಕಡೆ ನಿಂತ್ಕೊಳ್ತವೆ, ಆಕ್ಟಿವಿಟಿನೇ ಇಲ್ದಂಗಿರ್ತವೆ. ಇನ್ನೊಂದ್ಸರಿ ತುಂಬಾ ಹೈಪರ್ ಆಕ್ಟಿವ್ ಆಗಿ ಗರಗರ ತಿರುಗ್ತಾ ಇರ್ತವೆ, ಏನೋ ಸಮಥಿಂಗ್ ಇಸ್ ನಾಟ್ ರೈಟ್ ಅಂತ, ಅವಾಗ ಪ್ಯಾರಾಸೈಟ್ ಅಟ್ಯಾಕ್ ಆಗಿರೋ ಚಾನ್ಸಸ್ ಇರುತ್ತೆ. ಅಂತ ಸಂದರ್ಭದಲ್ಲಿ ನಾವು ಆಂಟಿಬಯೋಟಿಕ್ಸ್ ನ ಕೊಟ್ಟು ಆಹಾರದ ಮುಖಾಂತರ ಟ್ರೀಟ್ಮೆಂಟ್ ಮಾಡಬಹುದು. ಯೂಶ್ವಲಿ ಇದಕ್ಕಿಂತ ಮುಂಚೆ ನಮಗೆ ಕೆಲವು ಪ್ರಾಬ್ಲಮ್ಸ್ ಯಾವ ತರ ರೀತಿ ಬರುತ್ತೆ ಅಂದ್ರೆ, ಇದು ರೋಗ ರುಜಿನಗಳದಾದ್ರೆ ಇನ್ನೊಂದು ಎನಿಮೀಸ್ ಅಂತ ಶತ್ರುಗಳಿದಾವೆ, ಅದರಲ್ಲಿ ಮುಖ್ಯವಾಗಿ ನೀರು ಕಾಗೆ ಅಂತ ಇದೆ, ಕಾರ್ಮೊರಾಂಟನ್ ಅಂತೇಳಿ ಇಂಗ್ಲಿಷ್ ಅಲ್ಲಿ ಕರೀತಾರೆ. ಇದೊಂದು ಫಿಶ್ ಹಂಟರ್ ಬರ್ಡ್ ಅಂತಾನೆ ಫೇಮಸ್. ಇದು ಬೇರೆ ದೇಶಗಳಲ್ಲಿ ಬರ್ಮಾ ವಿಯೆಟ್ನಾಮ್ ಅಲ್ಲೆಲ್ಲ ಅದನ್ನ ಬೇಟೆಗಾರ ಪಕ್ಷಿಯಾಗಿನೇ ಯೂಸ್ ಮಾಡ್ತಾರೆ ಸರ್. ಅದು ನಮ್ಮ ಈ ಕರ್ನಾಟಕದಲ್ಲಿ ತುಂಬಾ ಪ್ರಚಲಿತ ಇದೆ, ಎಲ್ಲಾ ಕಡೆ ಎಲ್ಲೆಲ್ಲಿ ಮೀನು ಕೃಷಿ ಶುರು ಮಾಡ್ತಾರೆ ಅಲ್ಲಿ ಬಂದ್ಬಿಡ್ತದೆ ಅದು ಹಾಜರದು ಅತಿಥಿ. ಅದನ್ನ ಸ್ವಲ್ಪ ನಾವು ಅವಾಯ್ಡ್ ಮಾಡ್ಬೇಕು. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನಮ್ಮ ಪಾಂಡ್ ಅನ್ನ ನೆಟ್ ಇಂದ ಕವರ್ ಮಾಡ್ಬೇಕು, ಬರ್ಡ್ ನೆಟ್ ಇಂದ ಕವರ್ ಮಾಡಿದ್ರೆ ಅದು ಹತೋಟಿಗೆ ಬರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಶತ್ರು ಯಾವ್ದಪ್ಪ ಅಂದ್ರೆ ಹಾವು. ಅದು ನಾವು ಎಲ್ಲಿಂದ ಅಂದ್ರೂ ಈ ಹಾವು ಬಂದೇ ಬರುತ್ತೆ. ಅದನ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ಅಗೇನ್ ಸ್ವಲ್ಪ ಸುತ್ತ ಬೇಲಿ ತರದ ಒಂದು ನೆಟ್ ತರದನ್ನ ಹಾಕೊಂಡ್ರೆ ಅದನ್ನ ಅವಾಯ್ಡ್ ಮಾಡಬಹುದು. ಇವು ಮುಖ್ಯವಾಗಿ ನಾವು ತೆಗೆದುಕೊಳ್ಬೇಕಾದಂತ ಮುನ್ನೆಚ್ಚರಿಕಾ ಕ್ರಮಗಳು ಸರ್. ಮೀನು ಬೆಳಿಲಿಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಆಹಾರ. ಹೌದು, ಯಾವ ರೀತಿ ಆಹಾರ ಕೊಡ್ಬೇಕಾಗುತ್ತೆ? ನಿಜ, ಇದು ಬಹಳ ಮುಖ್ಯವಾದ ವಿಚಾರ. ಇಡೀ ಮೀನು ಕೃಷಿಯಲ್ಲಿ ಆಹಾರವನ್ನು ಕೊಡುವುದು ಆಗಿದೆ ಸರ್. ಯಾಕೆ ಅಂತ ಹೇಳಿದ್ರೆ ಮೇಲು ಆಹಾರ ಅಂತ ಏನ್ ಹೇಳ್ತೀವಿ, ಸಪ್ಲಿಮೆಂಟರಿ ಫುಡ್, ಇದು ಬಹಳ ಖರ್ಚನ್ನ ಕೇಳುವಂತ ಒಂದು ವಿಚಾರ. ಕಡೆ 100 ರೂಪಾಯಿ ಖರ್ಚು ಮಾಡ್ತಿದೀವಿ ಮೀನು ಕೃಷಿಗೆ ಅಂದ್ರೆ 60 ರೂಪಾಯಿ ಇದಕ್ಕೇನೆ ಖರ್ಚಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಬಹಳ ಕಡಿಮೆ ಅವಧಿಯಲ್ಲಿ ಹೆಚ್ಚು ತೂಕ ಬರಬೇಕು ಮೀನನ್ನ ಅಂತ ಬಯಸ್ತೇವಲ್ಲ, ಇದಕ್ಕೆ ನಾವು ಫುಡ್ ಕನ್ವರ್ಷನ್ ರೇಷಿಯೋ ಅಂತಾನು ಹೇಳ್ತೀವಿ, FCR ಅಂತ ಹೇಳಿ. ಅಂದ್ರೆ ಈ ಮೀನು ಜಾತಿಗಳಲ್ಲಿ ನಾವು ಕೊಡುವ ಆಹಾರವನ್ನ ಸ್ವೀಕರಣೆ ಮಾಡಿ ಅದು ಎಡಿಬಲ್ ಮೀಟ್ ಆಗಿ ಕನ್ವರ್ಟ್ ಮಾಡುವಂತ ಸಾಮರ್ಥ್ಯ ಇರುವಂತ ಮೀನು, ದೈವದತ್ವವಾಗಿ ಅಂತ ಕೆಪಾಸಿಟಿ ಇರುವಂತ ಜೀವಿ ಅದು. ನಾವು ಕೊಡುವಂತ ಆಹಾರದಲ್ಲಿ ಪ್ರೋಟೀನ್ ಅಂಶ ಚೆನ್ನಾಗಿರಬೇಕು, 25-30% ಪ್ರೋಟೀನ್ ಇರಬೇಕು, ಮತ್ತೆ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್, ವಿಟಮಿನ್ಸ್, ಮಿನರಲ್ಸ್, ಇವಷ್ಟು ಮಿಶ್ರಣವಾಗಿರುವಂತ ಒಂದು ಸಮತೋಲಿತ ಆಹಾರವನ್ನು ನಾವು ಕೊಡಬೇಕಾಗತ್ತೆ. ಅದಕ್ಕೆ ನಾವು ಅಕ್ಕಿ ತೌಡು, ಶೇಂಗಾ ಹಿಂಡಿ, ಮತ್ತೆ ವೆಟರ್ನರಿ ಕ್ಲಿನಿಕ್ಸ್ ಅಲ್ಲಿ ಸಿಗುವಂತ ವಿಟಮಿನ್ ಮಿನರಲ್ ಮಿಕ್ಸ್ಚರ್ ನಾವು ಹಸುಗಳಿಗೆ ಕೊಡ್ತೇವೆ, ಅದರನ್ನು ಒಂದೊಂದು ಸ್ಪೂನ್. ಎಷ್ಟು ಕೊಡಬೇಕಪ್ಪ ಅಂತ ಹೇಳಿದ್ರೆ, ಮೊಟ್ಟು ದೇಹ ತೂಕದ ಒಂದು ಮೀನಿಗೆ ಎಷ್ಟು ಕೊಡಬೇಕು, ಒಂದು 100 ಗ್ರಾಂ ಮೀನಿದೆ ಅಂದ್ರೆ ಅದಕ್ಕೆ 5 ಗ್ರಾಂ ಊಟ ಕೊಡ್ಬೇಕು ಸರ್ ದಿನಕ್ಕೆ. ಈ 5 ಗ್ರಾಂ ಊಟನ 2-3 ಸ್ಪ್ರಿಟ್ ಅಲ್ಲಿ ಕೊಟ್ಟರೆ ಇನ್ನೂ ಒಳ್ಳೇದು ಸರ್. ಹಾಗೆ ಇಡೀ ಒಟ್ಟಾರೆ ಪಾಂಡಲ್ಲಿ ಎಷ್ಟು ಮೀನಿನ ತೂಕ ಇದೆ ಅಂತ ಒಂದು ಅಂದಾಜು ಸಿಗುತ್ತಲ್ಲ ಸರ್ ನಮಗೆ, ಅದ್ರದ್ದು 5% ಊಟ ಕೊಡ್ಬೇಕು ಸರ್. ಆ 5% ಊಟನ 2-3 ಸರಿ ಡಿವೈಡ್ ಮಾಡಿ ಕೊಟ್ರೆ ಎಫಿಷಿಯನ್ಸಿ ಇನ್ನೂ ಚೆನ್ನಾಗಿರುತ್ತೆ ಸರ್. ಸೊ ಈ ಆಹಾರವನ್ನು ಕೊಡುವಾಗ ಅನೇಕ ಪರ್ಯಾಯ ವಸ್ತುಗಳನ್ನು ನಾವು ಹುಡುಕಾಡ್ತಾನೆ ಇದೀವಿ ಸರ್, ಮನುಷ್ಯ ಹುಡುಕಾಡ. ಯಾಕೆಂದ್ರೆ ಫಿಶ್ ಮೀಲ್ ಅಂತೇಳಿ ನಾವು ಪ್ರೋಟೀನ್ ಸೋರ್ಸ್ ಆಗಿ ಫಿಶ್ ಫೀಡಲ್ಲಿ ಬಳಸ್ತೇವೆ ಸರ್. ಅದು ಈಗ ತುಂಬಾ ಕಾಸ್ಟ್ಲಿ ಆಗ್ತಾ ಇದೆ, ಅದರ ಡಿಮ್ಯಾಂಡ್ ತುಂಬಾ ಜಾಸ್ತಿ ಆದಂಗೆ ಅದರ ಸಪ್ಲೈ ಕಡಿಮೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಪ್ರೋಟೀನ್ ಅನ್ನ ಸಪ್ಲೈ ಮಾಡುವಂತ ಪ್ರೋಟೀನ್ ಸೋರ್ಸ್ಗಳನ್ನ ನಾವು ಹುಡುಕ್ತಾನೆ ಇದೀವಿ ಸರ್. ಅದು ಒಣಗಿದ ಅಜೋಲ್ಲಾ ಇರ್ಬೋದು, ಒಂದೊಂದ್ಸರಿ ಒಣಗಿದ ಹುಲ್ಲಿನ ಕಡ್ಡಿಗಳು, ಸಣ್ಣ ಸಣ್ಣ ಮೆದು ಹುಲ್ಲಿನ ಕಡ್ಡಿಗಳಿರ್ಬೋದು, ಎಲೆಗಳಿರ್ಬೋದು, ಆಮೇಲೆ ಉಳಿದಂತ ಆಹಾರ ಪದಾರ್ಥಗಳಿರ್ಬೋದು, ಆಮೇಲೆ ಎಲ್ಲೆಲ್ಲಿ ಆಹಾರ ತ್ಯಾಜ್ಯಗಳು ಅಂತ ಸಿಗ್ತವೆ, ಅದು ಅನ್ನ, ವೆಜಿಟೇಬಲ್ಸ್, ಮತ್ತೆ ಬೇರೆ ಬೇರೆ ಸೋರ್ಸ್ಗಳಿಂದ ಸಿಗ್ತದೆ, ಹೋಟೆಲ್ಸ್, ಸ್ಕೂಲ್ಸ್, ಕಾಲೇಜಸ್ ಇಂದ, ಆಮೇಲೆ ಮದುವೆ ಮಂಟಪಗಳಿಂದ, ಟೆಂಪಲ್ಸ್ ಇಂದ, ಇಲ್ಲೆಲ್ಲ ಸಿಗುವಂತ ಆಹಾರದ ವೇಸ್ಟ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಸಹ ನಾವು ಕೊಡ್ತಾ ಹೋದ್ರೆ 2 ಕೆಲಸ ಆಗುತ್ತೆ. ಒಂದು, ಆಹಾರದ ಖರ್ಚು ಉಳಿತದೆ ಸರ್, ಇನ್ನೊಂದು ಪೊಲ್ಯೂಷನ್ ಅನ್ನ ನೀವು ಅವಾಯ್ಡ್ ಮಾಡ್ತೀರಿ, ಸಮಾಜಕ್ಕೆ ಇಂಡೈರೆಕ್ಟ್ ಆಗಿ ಅಲ್ಲಿ ಬೆನಿಫಿಟ್ ಆಗ್ತದೆ ಸರ್. ಸೊ ಈ ರೀತಿ ಮೀನು ಕೃಷಿಯಲ್ಲಿ ಕೈಗೊಳ್ಳುವ ರೈತರಿಗೆ ಈ ಎಲ್ಲಾ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಅವ್ರು ಕೆಲಸ ಮಾಡಬೇಕಾಗತ್ತೆ ಸರ್. ಇಷ್ಟೆಲ್ಲ ಮಾಡಿದ್ರೆ ಎಷ್ಟು ಇಳುವರಿ ಬರಬಹುದು? ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಹಾಕಿ ಸರಿಯಾದ ಪ್ರಮಾಣದಲ್ಲಿ ಊಟ ಕೊಟ್ಟು ರೋಗ ರುಜಿನ ಯಾವುದೇ ಸಂದರ್ಭದಲ್ಲಿ ಬರದಂಗೆ ನೋಡಿಕೊಂಡು ಆಮೇಲೆ ಶತ್ರುಗಳಿಂದ ಅವುಗಳನ್ನ ಕಾಪಾಡಿಕೊಂಡ್ರೆ ನಾವು 100 ಮರಿ ಬಿಟ್ಟಿದ್ರೆ ಒಂದು 70 ಮರಿ ಚೆನ್ನಾಗಿ ಉಳ್ಕೊಂಡಿದ್ದೇವೆ. 70 ಮರಿಗಳಲ್ಲಿ ಅವೆಲ್ಲವೂ 1 ಕೆಜಿ ಬಂದಿದೆ ಅಂತ ಹೇಳಿದ್ರೆ ಸರಿ ಸುಮಾರು ನಾವು 1 ಎಕರೆಗೆ ಕಡಿಮೆ ಅಂತಂದ್ರೂ 5-6 ಟನ್ ಅಷ್ಟು ಮೀನನ್ನು ನಾವು ತೆಗಿಲಿಕ್ಕೆ ಸಾಧ್ಯ ಇದೆ. ಇವಾಗ ಮಾರ್ಕೆಟ್ ಅಂತ ದೊಡ್ಡ ಪ್ರಾಬ್ಲಮ್ ಇಲ್ಲ, ಯಾಕೆಂದರೆ ನಮ್ಮ ಡೊಮೆಸ್ಟಿಕ್ ಮಾರ್ಕೆಟ್ ಅಂತ ಏನು ಹೇಳ್ತೀವಿ ಇಂಟರ್ನಲ್ ಮಾರ್ಕೆಟು, ಈಗ ಕನ್ಸ್ಯೂಮರ್ಸ್ ಗ್ರಾಹಕರು ಜಾಸ್ತಿ ಜನ ಆಗ್ತಾ ಇದ್ದಾರೆ. ಮೀನಿನ ಬಳಕೆನೂ ನಿಮಗೆ ಗೊತ್ತಿರೋ ಹಾಗೆ ಮೀನು ಒಂದು ಅತ್ಯಂತ ಉತ್ಕೃಷ್ಟವಾದಂಥ ಆಹಾರ, ನಿಸರ್ಗದತ್ತವಾಗಿ ದೇವರೇ ಕೊಟ್ಟಿರುವಂಥ ಆಹಾರ ಅದು. ಮತ್ತು ಎಸ್ಪೆಷಲಿ ಗರ್ಭಿಣಿ ಮತ್ತು ಬಾಣಂತಿಯರು ಸೇವನೆ ಮಾಡಬೇಕಾಗಿರುವಂಥ ಆಹಾರ, ಚಿಕ್ಕ ಮಕ್ಕಳು ಖಂಡಿತವಾಗ್ಲೂ ಸೇವನೆ ಮಾಡಬೇಕಾಗಿರುವಂಥ ಆಹಾರ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿರುವಂಥ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಪ್ರಮಾಣ ಏನಿದೆ ಅದು ಬೇರೆ ಆಹಾರಗಳಿಗೆ ಹೋಲಿಸಿದ್ರೆ ಇದರಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿರುತ್ತೆ. ಕೆಲವು ಅಮಿನೋ ಆಸಿಡ್ಸ್ ಅಂತ ಏನು ಹೇಳ್ತೀವಿ ಅವು ಮೀನಿನಲ್ಲಿ ಮಾತ್ರವೇ ದೊರಕ್ತವೆ. ಆ ರೀತಿ ಅತ್ಯಧಿಕ ಪ್ರಮಾಣ ಮತ್ತು ವಿಶೇಷವಾಗಿ ದೊರಕುವ ಅಮಿನೋ ಆಮ್ಲಗಳು ನಮ್ಮ ಮೀನಿನಲ್ಲಿ ಇರೋದ್ರಿಂದ ಅವುಗಳ ಬಳಕೆಯನ್ನು ಆಹಾರದಲ್ಲಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಸದೃಢವಾದಂಥ ಆರೋಗ್ಯ ಮತ್ತು ಬಹಳ ಉತ್ಕೃಷ್ಟವಾದಂಥ ಒಂದು ಮೆದುಳಿನ ಬೆಳವಣಿಗೆಗೆ ಸಹಾಯ ಮಾಡ್ತದೆ ಸರ್. ಆರ್ಥಿಕವಾಗಿಯೂ ಸಹ ಒಂದು ಒಳ್ಳೆಯ ಉಪಕಸಬಾಗಿ ಮೀನು ಕೃಷಿಯನ್ನು ನಾವು ರೈತರು ನೆಚ್ಚಿಕೊಳ್ಳಿಕ್ಕೆ ಯಾವುದೇ ನಿರ್ಬಂಧ ಇಲ್ಲ ಸರ್. ಸರ್, ಈಗ ಮಾರುಕಟ್ಟೆ ಬಗ್ಗೆ ಹೇಳಿದ್ರಿ, ಕೆಲವೆಲ್ಲ ಅವರೇ ನೋಡ್ಕೊಂಡ್ರೆ ಚೆನ್ನಾಗಿರುತ್ತಂತೆ. ನಿಜ, ಅದು ಇಲ್ಲದೆ ಬೇರೆ ಏನೇನು ಅವಕಾಶಗಳು ಇದಾವೆ ನಮ್ಮಲ್ಲಿ? ನಮ್ಮ ಪ್ರತಿ ಜಿಲ್ಲೆಗಳಲ್ಲೂ ಕೋಆಪರೇಟಿವ್ ಸೊಸೈಟೀಸ್ ಮಾಡ್ಕೊಂಡಿದೆ, ಮೀನುಗಾರಿಕಾ ಕೋಆಪರೇಟಿವ್ ಸೊಸೈಟಿ ಇದೆ, ಅವ್ರನ್ನ ಸಂಪರ್ಕದಲ್ಲಿ ಇಟ್ಕೋಬಹುದು. ಮತ್ತೆ ಪ್ರತಿ ಹೋಬಳಿ ಮತ್ತೆ ತಾಲೂಕ್ ಮತ್ತೆ ಜಿಲ್ಲಾ ಕೇಂದ್ರಗಳಲ್ಲಿ ಮೀನು ಮಾರ್ಕೆಟ್ಗಳನ್ನ ಸರ್ಕಾರ ನಿರ್ಮಾಣ ಮಾಡಿದೆ ಇಲಾಖೆಯ ವತಿಯಿಂದ, ಅಲ್ಲಿಯೂ ಸಹ ನಾವು ಮಾರಾಟ ಮಾಡಬಹುದು. ಒಂದು ಸಾರಿ ನೀವು ಬೆಳೀತಿದ್ರ ಅಂತ ಗೊತ್ತಾದ ತಕ್ಷಣ ಸಾಕಷ್ಟು ಖಾಸಗಿ ಮರ್ಚೆಂಟ್ಸ್ ವ್ಯಾಪಾರಿಗಳು ನಿಮ್ಮನ್ನ ಸಂಪರ್ಕ ಮಾಡ್ತಾರೆ. ಅಂದ್ರೆ ಮೀನು ಬಹಳ ಬೇಗ ಕೆಡುವಂತ ವಸ್ತುವಾಗಿರೋದ್ರಿಂದ ವೆಜಿಟೇಬಲ್ಸ್ ಮಿಲ್ಕ್ ತರನೆ ನಾವು ನೀರಿಂದ ಹೊರಗೆ ತೆಗೆದ ತಕ್ಷಣ ಅದನ್ನ ಐಸಲ್ಲಿ ಇಡಬೇಕಾಗತ್ತೆ ಮಾರಾಟ ಮಾಡೋಕ್ಕಿಂತ ಮುಂಚೆ. ಹಾಗಾಗಿ ನೀವು ಗ್ರಾಹಕರಿಗೆ ಅದನ್ನ ಸೇಲ್ ಮಾಡುವಾಗ ಫ್ರೆಶ್ ಆಗಿರುತ್ತೆ. ಕೆಲವು ಸ್ಟೆಪ್ಸ್ ಗಳನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಇದರಲ್ಲಿ ಖಂಡಿತವಾಗ್ಲೂ ಯಶಸ್ವಿಯಾಗಿ ನಮ್ಮ ರೈತರು ಮುಂದುವರಿಬಹುದು ಸರ್. ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರು ಸರ್ ನಮ್ಮ ರೈತ ಬಾಂಧವರಿಗೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಬಯಲು ಸೀಮೆಯಲ್ಲಿ ಮೀನು ಕೃಷಿಯ ಸುಧಾರಿತ ತಂತ್ರಜ್ಞಾನಗಳು ಕುರಿತು ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಹಾಗೂ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ TN ದೇವರಾಜ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು B. ಸಿದ್ದಣ್ಣ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೇಲಿಂಗ್ ಘಟಕ ಸ್ಥಾಪನೆ, ರೇಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಇನ್ನು ಮುಂದೆ ಕೇಳಿ. ವಿವಿಧ ಬೆಳೆಗಳಲ್ಲಿ ಖರ್ಚು ಕಮ್ಮಿಗೊಳಿಸಿ ಅಧಿಕ ಇಳುವರಿ ಪಡೆದು ಹೆಚ್ಚು ಲಾಭ ಗಳಿಸಲು ನೆರವಾಗುವ ನುವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಕೆಳಗರೆ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಕಲ್ಯಾಡಿ ಗ್ರಾಮದ ಶಿವಕುಮಾರ್ ಅವರು ನುವಾಲ್ಗಿಯನ್ನ 4-6 ಬೆಳೆಗಳಿಗೆ ಸಿಂಪರಣೆ ಮಾಡಿಕೊಂಡು ಪರಿಣಾಮವನ್ನ ಕಂಡಿದ್ದಾರೆ. ಅವರ ಅನುಭವ ಇಲ್ಲಿದೆ. 4 ವರ್ಷದಿಂದ ನುವಾಲ್ಗಿ ದ್ರಾವಣನ ಬಳಸ್ತಾ ಇದ್ದೀನಿ. ಮ್ಯಾನೇಜರ್ ಆಗಿರುವಂತ ಮಧುಸೂದನ್ ಅವರು ಬಂದು ಅದರ ಬಗ್ಗೆ ಪರಿಚಯಿಸಿದ್ರು. ಸುಮಾರು ವರ್ಷಗಳಿಂದ ಜೈವಿಕ ಕೃಷಿ ಅಥವಾ ಸಾವಯವ ಕೃಷಿ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಕೆಲವು ಬೆಳೆಗಳಿಗೆ ಅದರ ಅವಶ್ಯಕತೆ ಇದೆ ಅಂತ ಅನಿಸ್ತು. ರಾಗಿ ಬೆಳೆ, ಮೆಣಸು, ಇತ್ತೀಚೆಗೆ ಹತ್ತಿ ಬೆಳೆ ಸ್ಪ್ರೇ ಕೊಡ್ತಾ ಇದೀವಿ ಸರ್. ರಾಗಿಗೆ ಮೊದಲನೇ ಸಲ ಬಳಸಿದ್ರು. ಸಣ್ಣ ಪೈರು 1 ತಿಂಗಳ ನಂತರ ಬಳಕೆ ಮಾಡಿದ್ರೆ ಅದು ಚೆನ್ನಾಗಿ ಪರಿಣಾಮ ಕೊಡುತ್ತೆ ಸರ್. ಅದು 1-20 ದಿನ ಬಿಟ್ಟು 15 ದಿನ ಬಿಟ್ಟು ಗ್ಯಾಪ್ ಕೊಟ್ಬಿಟ್ಟು ಒಂದೊಂದು ಸ್ಪ್ರೇ ಕೊಟ್ಟರು ಸರ್. ರಾಗಿ ಬೆಳೆ ತುಂಬಾ ಚೆನ್ನಾಗಿ ಬಂತು ಸರ್. ಮಳೆ ಯಥೇಚ್ಛವಾಗಿದ್ದು ಮೋಡ ಕವಿದ ವಾತಾವರಣ ಇದ್ದಾಗ ರಾಗಿ ಬೆಳೆ ಕುಂಠಿತವಾಗುತ್ತದೆ ಬೆಳವಣಿಗೆ. ಆವಾಗ ಅನಿವಾರ್ಯವಾಗಿ ರಾಸಾಯನಿಕ ಬಳಸ್ಬೇಕು ಅನ್ನೋ ತರ ಹೇಳರು. ಅದು ನನಗೂ ಅನಿವಾರ್ಯವೇನ ಅಂತ ಅನ್ಸೋದು. ಆದ್ರೂ ಬಳಸಿರ್ಲಿಲ್ಲ ಸರ್. ನಾವು ರಾಗಿ ಬೆಳೆ 3 ಸ್ಪ್ರೇ ಕೊಟ್ವಿ ಸರ್. ತುಂಬಾ ಚೆನ್ನಾಗಿ ಬಂತು ಸರ್. 4.75-5 ಅಡಿ ಹತ್ರ ಬೆಳೀತು ಸರ್. ತುಂಬಾ ಮಳೆ ಆಗ್ಬಿಟ್ಟು ಅವಾಗ ಕಣ್ಣೇನ್ ಕಾಳು ಕಟ್ಟು ಸಮಯದಲ್ಲಿ ರಾಗಿ ಬಿದ್ದೋಗ್ಬಿಡ್ತೀವಿ ಸರ್. ಬಿದ್ದೋದ್ರು ನಮಗೆ ಹುಲ್ಲಿನ ಇಳುವರಿ ತುಂಬಾ ಚೆನ್ನಾಗಿ ಬಂತು. ಅಂದ್ರೆ ರಾಸಾಯನಿಕ ಬಳಸಿದಾಗ್ಲೂ ಬರದೇ ಇರೋಂತ ಹುಲ್ಲಿನ ಇಳುವರಿ ತುಂಬಾ ಚೆನ್ನಾಗಿ ಬಂತು. ರಾಗಿ ಕಾಳು ತಕ್ಕಷ್ಟು ಮಟ್ಟಿ ಸಿಕ್ತು ಸರ್. ರಾಗಿ ಕಾಳು ತುಂಬಾ ಗಾತ್ರದಲ್ಲಿ ತುಂಬಾ ಚೆನ್ನಾಗಿ ಬಂತು ಸರ್. ಕಾಳುಮೆಣಸಿನ ಎರಡು ವರ್ಷಕ್ಕೊಂದ್ಸಲ ಇಳುವರಿ ಹೆಚ್ಚಿಗೆ ಬರುತ್ತೆ. ಹೆಚ್ಚು ಇಳುವರಿ ಒತ್ತಾಗ ಯಾವುದೇ ಬಳ್ಳಿ ಸ್ವರಗ್ ಬಿಡುತ್ತೆ. ಆವಾಗ ಇದನ್ನ ಬಳಕೆ ಮಾಡ್ಕೊಂತಾ ಬಂದು ಸರ್ ನೋಡೋಣ ಅಂತ ಸ್ಪ್ರೇ ಮಾಡಿಕೊಟ್ಟು ಸರ್, ತುಂಬಾ ಚೆನ್ನಾಗಿ ಪರಿಣಾಮ ಕಾಣಿಸ್ತು ನಮ್ಗೆ. ಕಾಳಿನ ಗಾತ್ರ ಆಗ್ಲಿ ಅಥವಾ ಕಾಳು ಕಟ್ಟುವಿಕೆ ಆಗ್ಲಿ ಚೆನ್ನಾಗಿ ಕಾಣಿಸ್ತು ಸರ್. ಎಲೆ ಆಕಾರ ಇದೆಲ್ಲ ತುಂಬಾ ಚೆನ್ನಾಗಿ ಪರಿಣಾಮ ಅಂತ ಅನಿಸ್ತು ಸರ್ ನಮ್ಗೆ. ಹೋದ ವರ್ಷ ಹತ್ತಿ ಬೆಳೆದಿದ್ವಿ ಸರ್, ಹತ್ತಿಗೆ ಎರಡೆರಡು ಸ್ಪ್ರೇ ಕೊಟ್ಟಿದ್ವಿ ಸರ್. ಕಾಯಿ ಗಾತ್ರ ಹತ್ತಿ ಹೊಳಪು ಇದೆಲ್ಲ ತುಂಬಾ ಚೆನ್ನಾಗಿ ಬಂತು ಸರ್. ಹೋದ ವರ್ಷ ಮಳೆನೇ ತುಂಬಾ ಕಡಿಮೆ, ಬಯಲ್ಸೀಮೆ ನಮ್ದು ಆರ್ ಇಂಚ್ ಮಳೆ ಬಂದಿತ್ತು ಹತ್ತಿ ಬೆಳೆಗೆ. ಆರ್ ಇಂಚ್ ಮಳೆನಲ್ಲೇ ನಮಗೆ ತುಂಬಾ ಚೆನ್ನಾಗಿ ಹತ್ತಿ ಬೆಳೆ ಬಂತು ಸರ್. ಒಂದು 30 ಗುಂಟೆಗೆ ಹತ್ತಿ ಹಾಕಿದ್ದು ಸರ್, ಒಂದು 7 ಕ್ವಿಂಟಲ್ ಹತ್ತಿ ಆಯ್ತು ಸರ್. ಹೊಳಪು ತುಂಬಾ ಚೆನ್ನಾಗಿತ್ತು ಸರ್. ಬೇರೆಯವ್ರ ಹತ್ತಿಗೂ ನಮ್ಮ ಹತ್ತಿಗೂ ತುಂಬಾ ಡಿಫರೆನ್ಸ್ ಇತ್ತು ಸರ್. ಖರ್ಚೇನ್ ತುಂಬಾ ಇಲ್ಲ ಸರ್. ಈ ಎಲ್ಲಾ ಬೆಳೆಗೂ ಸೇರಿ ಒಂದು ಬಾಟ್ಲನ್ನ ಬಳಸಿದ್ವಿ ಸರ್, ಅರ್ಧ ಲೀಟರ್. ಅದೇ ನಾವು ರಾಸಾಯನಿಕ ಗೊಬ್ಬರ ತರಕ್ ಹೋಗಿದ್ರೆ 1,500 ಹತ್ತಿಗೆ ಖರ್ಚಾಗ್ತಾ ಇತ್ತು. ಮನುಷ್ಯನ ಆರೋಗ್ಯದ ಮೇಲೆ ಏನು ಅಡ್ಡ ಪರಿಣಾಮ ಇಲ್ಲ. ನಿಜ, ರಾಗಿಗೂ ನೋವಾಲ್ಗೆನ್ನ ಉಪಯೋಗಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಎಷ್ಟೋ ಜನಗಳಿಗೆ ಆಲೋಚನೆ ಬರ್ಲಿಕ್ಕಿಲ್ಲ. ಬರೀ ದುಡ್ಡಿನ ಬೆಳೆಗಳಿಗೆ ನಾವು ಅದನ್ನ ಹಾಕ್ಬೇಕು, ಇದನ್ನ ಹಾಕ್ಬೇಕು, ಇದನ್ನ ಸಿಂಪಡಣೆ ಮಾಡ್ಬೇಕು ಅನ್ನೋ ಆಲೋಚನೆಯಲ್ಲೇ ಸಾಕ್ತಾರೆ. ಧನ್ಯವಾದ ಶಿವಕುಮಾರ. ಧನ್ಯವಾದ, ನಮಸ್ಕಾರ. ಕೇಳಿಗರೆ, ಇದುವರೆಗೆ ಅರಸೀಕೆರೆ ತಾಲೂಕು ಕಲ್ಯಾಡಿ ಗ್ರಾಮದ ಶಿವಕುಮಾರ್ ಅವರ ನೋವಾಲ್ಗಿ ಬಳಕೆಯಲ್ಲಿನ ಅನುಭವಗಳನ್ನ ಆಲಿಸ್ಕೊಂಡ್ರಿ. ಅವರ ಸಂಖ್ಯೆ ಹೀಗಿದೆ: 97 31 27 60 22. 97 31 27 60 22. ಕೇಳಿದಿರಿ ಕೇಳಿದಿರಿ ನೋವಾಲ್ಗಿಯ ಶ್ರಾವಣದ ವಿಷಯವನ್ನ. ಕೇಳಿದಿರಿ ಕೇಳಿದಿರಿ ನೋವಾಲ್ಗಿಯ ಶ್ರಾವಣದ ವಿಷಯವನ್ನ. ಮಾಡಿರಿ ನೋವಾಲ್ಗಿ ಸಿಂಪಡಣೆಯನ್ನ, ಕಾಣಿರಿ ಅಭಿವೃದ್ಧಿಯನ್ನ. ಮಾಡಿರಿ ನೋವಾಲ್ಗಿ ಸಿಂಪಡಣೆಯನ್ನ, ಕಾಣಿರಿ ಅಭಿವೃದ್ಧಿಯನ್ನ. ಮಾಹಿತಿಗೆ ಸಂಪರ್ಕಿಸಿ ಈ ಸಂಖ್ಯೆಯನ್ನ, ಮಾಹಿತಿಗೆ ಸಂಪರ್ಕಿಸಿ ಈ ಸಂಖ್ಯೆಯನ್ನ. 8 8 8 4 2 6 7 6 5 1. ಮತ್ತೊಮ್ಮೆ 8 8 8 4 2 6 7 6 5 1. ನೋವಾಲ್ಗಿ ಇದೆ ನಿಮ್ಮೊಂದಿಗೆ, ನೋವಾಲ್ಗಿ ಇದೆ ನಿಮ್ಮೊಂದಿಗೆ. ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಇದುವರೆಗೆ ನೋವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನೋವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಕೇಳಿದರೆ ಇದೊಂದು ಪ್ರಕಟಣೆ. ಜಿಲ್ಲೆಯಲ್ಲಿ ಪ್ರಸ್ತುತ ತೊಗರಿ ಬೆಳೆಯು ಹೂವಾಗುವ ಸಂದರ್ಭದಲ್ಲಿ ಇರುತ್ತದೆ. ತೊಗರಿ ಬೆಳೆಯನ್ನು ಪರೀಕ್ಷಿಸಿದ ಸಂದರ್ಭದಲ್ಲಿ ಕಾಯಿ ಕೊರೆಯುವ ಹುಳು ಕಂಡುಬಂದಿರುತ್ತದೆ. ಕಾರಣ, ಸದರಿ ಹುಳುವಿನ ಹತೋಟಿಗಾಗಿ ಪ್ರೊಫೆನೋಫಸ್ 2.5 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಈ ಹುಳುವಿನ ಬಾಧೆಯನ್ನು ಹತೋಟಿಗೆ ತರಬಹುದು ಎಂದು ಈ ಮೂಲಕ ರೈತ ಬಾಂಧವರಿಗೆ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯ ಸಹಾಯಕ ಕೃಷಿ ನಿರ್ದೇಶಕರು ಮತ್ತು ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳು ತಿಳಿಸಿದ್ದಾರೆ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಈಗ ಕೇಳಿ ಪ್ರಾಯೋಜಿತ ಹಾಡು, ಚಿತ್ರ ಗುರು ಶಿಷ್ಯರು. 12 ಯುವ ನಟರೊಂದಿಗೆ ಖೋಖೋ ಕೋಚ್ ಪಾತ್ರದಲ್ಲಿ ಶರಣಬೆನಿಸಿರುವ ಚಿತ್ರ ಗುರು ಶಿಷ್ಯರು. ಶರಣ್ ಮತ್ತು ತರುಣ್ ಕಿಶೋರ್ ಸುಧೀರ್ ನಿರ್ಮಾಣದ, ಜಡೇಶ ನಿರ್ದೇಶನದ ಚಿತ್ರ ಗುರು ಶಿಷ್ಯರು ಇದೇ September 23 ರಾಜ್ಯಾದ್ಯಂತ ಬಿಡುಗಡೆ. ನಡೆ ಮುಂದೆ ನೀನು ಜಗ್ಗದೆಯೇ ಕುಗ್ಗದೆಯೇ ನೀ ಹಿಗ್ಗಿ ನಡೆ ಮುಂದೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ನೀನು ಜಗ್ಗದೆಯೇ ಕುಗ್ಗದೆಯೇ ನೀ ಹಿಗ್ಗಿ ನಡೆ ಮುಂದೆ ನಡೆ ಮುಂದೆ ನಿನ್ನ ಧೈರ್ಯವೇನೆ ನಿಂಗೆ ದಾರಿ ದೀಪ